ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಒತ್ತಾಯ. ದೇವದಾಸಿ ಪದ್ದತಿ ನಿರ್ಮೂಲನೆಗೆ ಕಟ್ಟುನಿಟ್ಟಿನ ಕಾನೂನು ಜಾರಿಗೆ ಕ್ರಮ, ಸಚಿವ ಹಾಲಪ್ಪ ಆಚಾರ್. ಮತ್ತು ನರ ಸಂಬಂಧಿ ರೋಗ ನಿಯಂತ್ರಣಕ್ಕೆ ಪ್ರಾಯೋಗಿಕ ಕಾರ್ಯಕ್ರಮ ಯಶಸ್ವಿ, ಸಚಿವ ಡಾ ಕೆ ಸುಧಾಕರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕುನ್ಗುನಿಯ ಇರಬಹುದು. ಹೌದು, ಚಿಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಮಡಿಕೇರಿ, ರೈತಧ್ವನಿ ಕಿಸಾನವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ರೈತಧ್ವನಿ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ರೈತ ಬಾಂಧವರಿಗೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದಲ್ಲಿ ಜರುಗಿದ ಕೃಷಿ ಮಹೋತ್ಸವದಲ್ಲಿ ತಜ್ಞರು ಪ್ರಸ್ತಾಪ ಮಾಡಿದ ವಿಚಾರಗಳನ್ನು ಕೇಳುತ್ತೀರಿ. ರೈತ ಬಾಂಧವರೇ, ಕೇಳುಗರೆ, ಈಚೆಗೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಆವರಣದಲ್ಲಿ ಕೃಷಿ ಮಹೋತ್ಸವದ ಸಂದರ್ಭದಲ್ಲಿ ವಿವಿಧ ವಿಚಾರಗಳಿಗೆ ಸಂಬಂಧಿಸಿದಂತೆ ಅನುಭವಿ ರೈತರು, ತಜ್ಞರು, ಅಧಿಕಾರಿಗಳು ವಿಚಾರಗಳನ್ನು ಮಂಡಿಸಿದರು, ವಿಷಯಗಳನ್ನು ಹಂಚಿಕೊಂಡರು. ಇವತ್ತು ಡಾಕ್ಟರ್ ಹೇಮ್ಲಾ ನಾಯ್ಕ್, ಡಾಕ್ಟರ್ ಮೃತ್ಯುಂಜಯ ಸಿ ವಾಲಿ, ಶಬಾನಾ ಎಂ ಶೇಖ್, ಡಾಕ್ಟರ್ ಚಂದ್ರಪ್ಪ ಅವರ ವಿಚಾರ ಮಂಡನೆಯ ವಿವರಗಳನ್ನು ಪ್ರಸಾರ ಮಾಡ್ತಿದ್ದೀವಿ. ಮೊದಲಿಗೆ ಶಿವಮೊಗ್ಗದ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯದ ವಿಸ್ತರಣಾ ನಿರ್ದೇಶಕರಾಗಿರುವ ಡಾಕ್ಟರ್ ಹೇಮ್ಲಾ ನಾಯಕ್ ಅವರು ಮಾತನಾಡಿದ ಸಂಗತಿಗಳು. ಬಂಧುಗಳೇ, ಇವತ್ತಿನ ದಿಸೆಯಲ್ಲಿ ಕೃಷಿ ಕ್ಷೇತ್ರ ಅಂದ ತಕ್ಷಣ ಅದರಲ್ಲಿ ಏನು ಲಾಭ ಸಿಗಲ್ಲ, ಎಷ್ಟೋ ಜನ ಅದರಲ್ಲಿ ಏನ್ ಸಿಕ್ಕತ್ತಪ್ಪ, ಏನೇನು ಇಲ್ಲ, ಅಲ್ಲಿ ಬರೇ ಸಾಲದಲ್ಲೇ ಇದ್ದೇವೆ, ಕಷ್ಟ ಪಡ್ತಾ ಇದ್ದೇವೆ, ನಮ್ಮ ಬದುಕನ್ನು ಕಟ್ಕೊಳ್ಳಿ ಕಷ್ಟ ಇದೆ, ನಿಜವಾಗ್ಲೂ ಅದಕ್ಕೆ ಕೃಷಿಯಿಂದ ಏನು ಪ್ರಯೋಜನ ಇಲ್ಲ ಅಂತ ನಾವು ಕೈ ಕಟ್ಕೊಂಡು ಬೇಜಾರು ಪಟ್ಕೊಂಡು ಇರುವಂತ ದಿನದಲ್ಲಿ ನಿಜವಾಗ್ಲೂ ಅದಕ್ಕೆ ಹಾಗೆ ಮಾಡ್ಕೊಳ್ಳುವಂತ ಪ್ರಸಂಗ ಬೇಡ. ಕೃಷಿ ವಿಜ್ಞಾನದಿಂದ ರೈತನ ಆದಾಯವನ್ನ ದ್ವಿಗುಣ ಮಾಡಬೇಕು. ಇಡೀ ಭಾರತ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನ 2016 ಸತತವಾಗಿ ಪ್ರಯತ್ನ ಮಾಡ್ತಾನೆ ಇದೆ. ಅದನ್ನ ರೈತರಿಗೆ ನಿಜವಾಗ್ಲೂ ಆದಾಯ ದ್ವಿಗುಣ ಮಾಡಲಿಕ್ಕೆ ಯಾವ ರೀತಿಯಿಂದ ನಾವು ಒಬ್ಬ ರೈತ ಅದನ್ನ ಅವನು ಜಾಸ್ತಿ ಮಾಡ್ಕೋಬಹುದು. ಬಂಧುಗಳೇ, ನಿಮಗೆಲ್ಲ ಗೊತ್ತೇ ಇದೆ, ಕೃಷಿ ಕಸಬು ಅನ್ನೋದು ನಮ್ಮ ತಲೆತಲಾಂತರದಿಂದ ಬಂದಿರುವಂತ ಕಸಬು. ಈ ಕಸಬ್ನಲ್ಲಿ ನಾವು ಯಾವಾಗ್ಲೂ ಕೂಡ ಒಂದೇ ಬೆಳೆಯ ಪದ್ಧತಿಯನ್ನ ನಾವು ಹಿಂದಿಂದು ಬಹಳ ಮಾಡ್ಕೊಂತಾನೆ ಬರ್ತಾ ಇದ್ವಿ. ಒಂದೇ ಕಾಫಿ ಅನ್ನೋದು, ಈ ಭಾಗದಲ್ಲಿ ಕಾಫಿ, ಇನ್ನೊಂದ್ ಕಡೆ ಬರೇ ಭತ್ತ, ಅಥವಾ ಇನ್ನೊಂದ್ ಕಡೆ ಬರೇ ಮೆಕ್ಕೆಜೋಳ, ಇನ್ನೊಂದ್ ಕಡೆ ಬರೇ ಅಡಿಕೆ. ಹೀಗೆ ಒಂದು ಟ್ರೆಡಿಷನಲ್ ಕ್ರಾಪ್ ಅಂತ ಹೇಳ್ತೀವಲ್ಲ, ನಮ್ಮ ಹಿಂದಿನಿಂದ ಬಂದಂತ ಪದ್ಧತಿಯನ್ನೇ ನಾವು ಬಳಗೊಡ್ಸ್ಕೊಂಡು ಹೋಗ್ತಾ ಇದ್ವಿ. ಅದರಿಂದ ಖಂಡಿತವಾಗ್ಲೂ ಅನೇಕ ರೀತಿಯಿಂದ ನಾವು ನಷ್ಟಗಳನ್ನು ಅನ್ಬಿಡ್ಸ್ಕೊಂತಾನೆ ಬಂದಿದ್ವಿ. ಇದನ್ನ ವಿಜ್ಞಾನಿಗಳು ಸುಮಾರು ಕ್ಷೇತ್ರಗಳಲ್ಲಿ ಪ್ರಯೋಗಗಳನ್ನು ಮಾಡಿ ನಿಜವಾಗ್ಲೂ ಒಂದು ಬೆಳೆಯಿಂದ ನಾವು ಲಾಭ ಪಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಕಂಡುಕೊಂಡಿದ್ದೇವೆ. ಯಾವಾಗ್ಲೂ ಒಂದೇ ಬೆಳೆಯನ್ನ ನಾವು ನೆಂಚ್ಕೊಂಡಾಗ ಪರಿಸರದಲ್ಲಿ ಆಗ್ತಿರುವಂತ ಬದಲಾವಣೆಗಳಿಗೆ ಖಂಡಿತವಾಗ್ಲೂ ನಾವು ಚಾಲೆಂಜ್ ಆಗಿ ಅದನ್ನ ಫೇಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ಸಾರಿ ಒಂದು ಬೆಳೆಗೆ ಹೆಚ್ಚಾಗಿ ಲಾಭ ಸಿಗ್ಬೋದು, ಈ ವರ್ಷದಿಂದ ಲಾಭ ಸಿಗ್ಬೋದು, ಮುಂದಿನ ವರ್ಷ ನಷ್ಟ ಆಗ್ಬೋದು. ಹೀಗೆ ರೈತ ಬಹಳಷ್ಟು ಕಷ್ಟಪಟ್ಟು ಹೋಗ್ತಾ ಇದ್ದ. ಆ ನಿಟ್ಟಿನಲ್ಲಿ ಇವತ್ತು ಏನೇ ಆದಾಯ ಮಾಡಬೇಕು ಅಂದ್ರೆ ಇರೋ ಒಂದೇ ಭೂಮಿಯಲ್ಲಿ ಹಲವಾರು ಬೆಳೆಗಳನ್ನ ಬೇರೆ ಬೇರೆ ಅಂತರದಲ್ಲಿ ಪರಿಸರದಲ್ಲಿ ಸಿಗುವಂತ ಗಾಳಿ ಬೆಳಕು ಭೂಮಿಯಿಂದ ಸಿಗುವಂತ ನಮ್ಮ ಪೋಷಕಾಂಶಗಳಾಗಿರ್ಬೋದು ಅಥವಾ ನೀರಿನ ಸಂರಕ್ಷಣೆಯನ್ನ ಸಮಗ್ರವಾಗಿ ವಿವಿಧ ರೀತಿಯಾಗಿ ಬೆಳೆಗಳನ್ನು ಹಾಕೊಂಡಾಗ ಮಾತ್ರ ನಾವು ಸಂಪೂರ್ಣವಾದ ಇರೋ ಒಂದು ಭೂಮಿಯಲ್ಲಿ ಇರುವಷ್ಟು ಒಂದೇ ಒಂದು ಎಕರೆ ಆಗಿರ್ಬೋದು, 5 ಎಕರೆ ಆಗಿರ್ಬೋದು, 10 ಎಕರೆ ಆಗಿರ್ಬೋದು, ಯಾವುದು ಎಷ್ಟೇ ಆಗಿರಲಿ ಹಲವಾರು ರೀತಿಯ ಬೆಳೆಗಳನ್ನು ಹಾಕೊಂಡಾಗ ಮಾತ್ರ ನಾವು ಒಂದು ಬೆಳೆ ನಷ್ಟ ಆದರೂ ಇನ್ನೊಂದು ಬೆಳೆಯಿಂದ ಲಾಭ ಬರುತ್ತೆ ಅನ್ನೋದನ್ನೇ ಈ ಸಮಗ್ರ ಕೃಷಿಯ ಪದ್ಧತಿ. ಇದರ ಜೊತೆಗೆ ನಾವು ಪ್ರಾಣಿಗಳ ಪಾಲನೆಯಿಂದ ಹೈನುಗಾರಿಕೆ ಇರ್ಬೋದು ಅಥವಾ ಕೋಳಿ ಸಾಕಾಣಿಕೆ ಇರ್ಬೋದು ಅಥವಾ ಪಿಗ್ರಿ ಫಾರ್ಮಿಂಗ್ ಇಂದ ಆಗಿರ್ಬೋದು ಅಥವಾ ಇನ್ನೇನು ಜೇನು ಸಾಕಾಣಿಕೆ ಆಗಿರ್ಬೋದು, ಉಪಕಸಬುಗಳು, ಹೀಗೆ ಅನೇಕ ರೀತಿಯ ಉಪಕಸಬುಗಳು ಇವತ್ತು ನಾವು ಅಳವಡಿಸ್ಕೊಂಡಾಗ ಮಾತ್ರ ಮೀನು ಸಾಕಾಣಿಕೆ ಆಗಿರ್ಬೋದು, ಹೀಗೆ ಅನೇಕ ರೀತಿಯ ಕಸಬುಗಳನ್ನು ಮಾಡ್ಕೊಂಡಾಗ ಮಾತ್ರ ನಿಮಗೆ ಖಂಡಿತವಾಗ್ಲೂ ನಿಮ್ಮ ಆದಾಯವನ್ನು ದ್ವಿಗುಣ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ನಮ್ಮ ಕಣ್ಣಿದ್ರಿ ಕೂತ್ಕೊಂಡಿರುವಂತ ತಿಮ್ಮಯ್ಯನವರ ಹೊಲವನ್ನ ನೋಡಿದಾಗ ನಿಮ್ಗೆ ನಿಜವಾಗ್ಲೂ ಅನಿಸುತ್ತೆ ನಿಜವಾಗ್ಲೂ ಈ ಪದ್ಧತಿಯಿಂದ ಮಾತ್ರ ಸಾಧ್ಯ. ಇವತ್ತೆಲ್ಲ ತಲತಲಾಂತರದಿಂದ ಈ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದಾರೆ, ಆದ್ರೆ ಈ ಪದ್ಧತಿಯನ್ನ ನಾವು ಯಥೇಚ್ಛವಾಗಿ ಇಡೀ ಭಾರತದಾದ್ಯಂತ ಈ ಭಾಗದಿಂದ ನಾವು ಟ್ರಾನ್ಸ್ಫರ್ ಮಾಡಬೇಕಾಗಿದೆ. ಜನಗಳು ರೈತರಿಗೆ ಅವೇರ್ನೆಸ್ ಕೊಡಬೇಕಾಗಿದೆ. ನಿಜವಾಗ್ಲೂ ನೀವೇನಾದ್ರೂ ಲಾಭ ಪಡ್ಕೊಂಡಿರ್ಬೇಕು ಅಂತ ಇದ್ರೆ ಈ ಪದ್ಧತಿಯಿಂದ ಮಾತ್ರ ಸಾಧ್ಯ. ಇದಲ್ಲದೆ ನಿಮ್ಮ ಬದುಕು ತುಂಬಾ ಚೆನ್ನಾಗಿ ಲವಲವಿಕೆ ಆಗಿರ್ತದೆ. ಯಾವ ರೋಗ ರುಜಿನಗಳನ್ನು ಬರುವಂತದನ್ನ ಹತೋಟಿ ಮಾಡುವಂತ ಶಕ್ತಿ ನಮ್ಮಲ್ಲೇ ಇದೆ. ಯಾಕಂದ್ರೆ ಹಸಿರು ಕ್ರಾಂತಿ ಮಾಡಿದಾಗ ಕೆಮಿಕಲ್ ಫಾರ್ಮಿಂಗ್ ಮಾಡಿ ನಮ್ಮ ಉದ್ದೇಶ ಇದ್ದಿದ್ದು ಹೆಚ್ಚಿನ ಲಾಭವನ್ನ ಅಥವಾ ಏನು ಉತ್ಪಾದನೆಯನ್ನು ಜಾಸ್ತಿ ಮಾಡಿ ಬೆಳಿತಿರುವಂತ ಜನಸಂಖ್ಯೆಗೆ ಬರೀ ಹೊಟ್ಟೆ ತುಂಬಿಸುವಂತ ಕೆಲಸ ಮಾಡ್ತಾ ಇದ್ವಿ. ಸೊ ಅದು ತಪ್ಪು ಅಂತಲ್ಲ, ಆಗಿನ ಕಾಲದಲ್ಲಿ ಬೇಕಾದಂತಹ ಪದ್ಧತಿ, ಹಾಗೆ ಜನಸಂಖ್ಯೆಗೆ ಬೇಕಾದಂತಹ ಆಹಾರವನ್ನು ಒದಗಿಸಬೇಕು ಅಂದ್ರೆ ನಾವು ಹೆಚ್ಚಿನ ರಾಸಾಯನಿಕ ಗೊಬ್ಬರಗಳನ್ನಾಗಿರ್ಬೋದು, ಹೆಚ್ಚಿನ ಇಳುವರಿ ಕೊಡುವಂತ ತಳಿಗಳನ್ನಾಗಿರ್ಬೋದು ತಂದು ನಾವು ಇಂಟ್ರೊಡ್ಯೂಸ್ ಮಾಡಿ ಇವತ್ತು ಹಸಿರು ಕ್ರಾಂತಿಯಿಂದ ಉತ್ಪಾದನೆ ಮಟ್ಟವನ್ನ ಇಡೀ ದೇಶ ವಿದೇಶಗಳಿಗೆ ಕಳಿಸ್ತಾ ಇರೋದು ಸತ್ಯ. ಉತ್ಪಾದನೆ ಮಟ್ಟ ಯಾವ ಸಮಸ್ಯೆ ಆಗಿಲ್ಲ ಈ ದೇಶದಲ್ಲಿ ಇಲ್ಲಿವರೆಗೆ. ಆದರೆ ಈಗ ಅದರಿಂದ ಆ ಕೆಮಿಕಲ್ ಫಾರ್ಮಿಂಗ್ ಇಂದ ನಾವು ಸಾಕಷ್ಟು ಇವತ್ತು ಭೂಮಿಯನ್ನ ಫಲವತ್ತತೆ ಕಳ್ಕೊಂಡಿದ್ದೇವೆ, ಪರಿಸರದಲ್ಲಿ ಎಷ್ಟೋ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ನಮಗೆ ನಿಮಗೆ ಗೊತ್ತಿಲ್ಲದೇನೆ ಕೊರೋನಾ ರೋಗ ಇಷ್ಟೇ ಜಲ್ದಿ ಬಂದು ನಮಗೆ ಅಷ್ಟು ಸಾಂಕ್ರಾಮಿಕವಾಗಿ ತೊಂದರೆ ಕೊಟ್ಟು ಹೋಗಿರುವಂತ ರೋಗ ಅದು ಬಂದಿರೋ ಪರಿಸರ ಪ್ರಾಬ್ಲಮ್ ಇಂದಾನೆ. ಇವತ್ತು ನಾವು ಎಚ್ಚರ ಆಗ್ತಾ ಇದ್ದೇವೆ ಇಡೀ ದೇಶದಲ್ಲಿ. ಮತ್ತೆ ಟ್ರೆಡಿಷನಲ್ ಅಗ್ರಿಕಲ್ಚರ್ ನ್ಯಾಚುರಲ್ ಫಾರ್ಮಿಂಗ್ ಅಂತೆ, ಆಮೇಲೆ ಸಾವಯವ ಕೃಷಿ ಬಗ್ಗೆ ಉತ್ತೇಜನ ಜಾಸ್ತಿ ಕೊಡಬೇಕಾಗಿದೆ. ಒಂದು ಸಾರಿ ನಾವು ಹೊಟ್ಟೆಗೆ ತುಂಬಿದ ಮೇಲೆ ಜುಟ್ಟಿಗೆ ಮಲ್ಲಿಗೆ ಹೂ ಬಗ್ಗೆ ಯೋಚನೆ ಮಾಡುವಂತ ದಿನಗಳು ಈಗ ನಿಜವಾಗ್ಲೂ ಪ್ರಾರಂಭ ಆಗಿದೆ. ನಾವು ಮತ್ತೆ ಬಂಧುಗಳೇ, ನಾವು ನೈಸರ್ಗಿಕ ಕೃಷಿ ಆಗಿರ್ಬೋದು, ರಾಸಾಯನಿಕ ಸಾವಯವ ಕೃಷಿಯನ್ನು ನಾವು ಅಳವಡಿಸ್ಕೊಂಡಿದ್ದೆ, ಆದ್ರೆ ಮುಂದಿನ ಪೀಳಿಗೆಗೆ ನಾವು ಭೂಮಿಯನ್ನ ಒಂದು ಜೀವ ಕೊಡುವಂತ ಕೆಲಸ ನಾವು ಮಾಡಬೇಕಾಗತ್ತೆ. ಬಂಧುಗಳೇ, ಯಾವುದೇ ಒಂದು ಕ್ಷೇತ್ರದಿಂದ ಅದು ಕೃಷಿ ಕ್ಷೇತ್ರದಿಂದ ಬಹಳ ದಿಕ್ಕೆಟ್ಟು ಹೋಗುವಂತ ಪ್ರಮೇಯ ಇವತ್ತಿಲ್ಲ. ನಮಗೆ ನಿಜವಾಗ್ಲೂ ಲಾಭ ಇದೆ, ಅದನ್ನ ವೈಜ್ಞಾನಿಕ ರೀತಿಯಿಂದ ಮಾಡಿದಾಗ ಮಾತ್ರ ಲಾಭ ಇದೆ. ಈ ಲಾಭವನ್ನ ಬರೀ ಉತ್ಪಾದನೆಯಿಂದ ಮಾತ್ರ ಸಾಧ್ಯತೆ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಅದನ್ನ ಮೌಲ್ಯಾಧಾರಿತವಾಗಿ ಆ ನಿಮ್ಮ ಪದಾರ್ಥಗಳಿಗೆ ಮೌಲ್ಯಾಧಾರಣೆ ಕೊಟ್ಬಿಟ್ಟು ನಾವು ಅದನ್ನ ಒಂದು ಬ್ರಾಂಡ್ ಮುಖಾಂತರ, ನಿಮ್ಮ ಕೊಡಗಿನ ಬ್ರಾಂಡ್ ಅನ್ನೇ ಒಂದು ಇಟ್ಬಿಟ್ಟು ಆ ಬ್ರಾಂಡ್ ಮುಖಾಂತರ ಯಾವುದೇ ಪದಾರ್ಥಗಳನ್ನ ನೀವು ಮಾರುಕಟ್ಟೆಗೆ ಬಿಟ್ಟಾಗ ಅದು ಇನ್ನೂ ಹೆಚ್ಚಿನ ಲಾಭವನ್ನ ತಗೊಳ್ಳಿಕ್ ಸಾಧ್ಯತೆ ಇದೆ. ಇವತ್ತು ಇಡೀ ಭಾರತ ದೇಶದಲ್ಲಿ ನಾವು FEO ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. FEOಗಳನ್ನ ಫಾರ್ಮೇಷನ್ ಮಾಡ್ತಾ ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ಸ್ ಆಗಿರ್ಬೋದು, ನಿಮ್ಮ ನಿಮ್ಮ ರೈತರ ವಿವಿಧ ಬೆಳೆಗಳ ಒಂದು ಸಂಘಗಳನ್ನ ಮಾಡಿಕೊಂಡು ನಾವು ಹೆಚ್ಚಿನ ಲಾಭ ತಗೊಳ್ಬೇಕಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ರೈತನಿಗೆ ನಷ್ಟ ಇದೆ ಅಂತ ಕುಂದಿರುವಂತ ದಿನ ಬೇಡ. ಇವತ್ತು ಬಹಳ ಅದ್ಭುತವಾಗಿ ಮುಂದೆ ಬರ್ದಿರುವಂತ ಕೃಷಿ ಕ್ಷೇತ್ರ ನಾವು ನಿಜವಾಗ್ಲೂ ಹೆಮ್ಮೆ ಪಡುವಂತ ಸಂದರ್ಭ ಇದೆ. ನೀವು ಇಡೀ ದೇಶಕ್ಕೆ ಅನ್ನ ಕೊಡ್ತಿದೀವಿ ಅನ್ನೋ ಒಂದು ಹೆಮ್ಮೆ ಬೇರೆ ಯಾರು ಟಾಟಾ ಬಿರ್ಲಾ ಆಗಿರ್ಬೋದು, ಡಾಕ್ಟರ್ಗಳಾಗ್ಲಿ ಹೇಳಲಿಕ್ಕೆ ಆಗಲ್ಲ. ಅನ್ನ ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ ಏನು ಇದು ಜೀವನದಲ್ಲಿ. ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಬಹಳ ವರ್ಷದಿಂದ ಹೇಳ್ಕೊತಾನೆ ಬರ್ತಾ ಇದೆ ಬಂಧುಗಳೇ. ನಾವು ಅದಕ್ಕೆ ಹೆಮ್ಮೆ ಪಡಬೇಕಾಗಿದೆ. ಇಡೀ ದೇಶಕ್ಕೆ ನಾನು ಅನ್ನ ಕೊಡುವಂತ ರೈತ. ಆ ರೈತನಿಗೆ ಸಾವಿರಾರು ಕಾರ್ಯಕ್ರಮಗಳಿದೆ, ಸಾವಿರಾರು ವಿಜ್ಞಾನಿಗಳು ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಚಿಂತನೆಗಳಿಗೆ ನಾವು ಸ್ಪಂದಿಸುವಂತ ಅನೇಕ ಸಂಶೋಧನೆಗಳು ನಡೀತಾ ಇದೆ. ಈ ನಿಟ್ಟಿನಲ್ಲಿ ನಿಮ್ಮ ಬದುಕು ತುಂಬಾ ಚೆನ್ನಾಗಿ ಆಗ್ಲಿ ಅಂತ ಹೇಳಿ, ನಿಮ್ಮ ಯಾವುದೇ ಕಷ್ಟಗಳಿಗೆ ನಾವೆಲ್ಲ ನಿಮ್ ಜೊತೆ ಸದಾ ಇದ್ದೇವೆ ಅಂತ ಹೇಳ್ತಾ ನನ್ನ ಅನಿಸಿಕೆಗಳನ್ನು ಹೇಳಲಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ರಿಗೂ ವಂದಿಸ್ತಾ ಜೈ ಕಿಸಾನ್ ಜೈ ಭಾರತ್. ಮುಂದುವರೆದಂತೆ ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶಕರಾಗಿರುವ ಡಾಕ್ಟರ್ ಮೃತ್ಯುಂಜಯ ಸಿ ವಾಲಿ ಅವರ ವಿಷಯಗಳು. ನಮಗೆ ಗೊತ್ತಿದೆ, ನಮ್ಮಲ್ಲಿ ಹಳ್ಳಿಗಳ ನಾಡು ಶೇಕಡ 80% ಕೃಷಿ ಆಧಾರಿತವಾದಂತಹ ನಮ್ಮ ದೇಶ. ಇದರಲ್ಲಿ ಶೇಕಡ 50-52% ಕೃಷಿ ಕ್ಷೇತ್ರದಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಇದೆ, ಮತ್ತು ಶೇಕಡ 14-15% ನಮಗೆ GDP ಈ ಕೃಷಿ ಕ್ಷೇತ್ರದಿಂದ ಬರ್ತಾ ಇದೆ. ಸಾಮಾನ್ಯವಾಗಿ ತಾವು ನೋಡಿರ್ಬೋದು, ಪ್ರಪಂಚದಲ್ಲಿ ಇರತಕ್ಕಂಥ ಬೆಳೆಗಳನ್ನ ನಾವು ವಿಶೇಷವಾಗಿ ಭಾರತ ದೇಶದಲ್ಲಿ ಮತ್ತು ನಮ್ಮ ಕರ್ನಾಟಕದಲ್ಲಿ ಬೆಳೆತಕ್ಕಂಥ ವಿಪುಲ ಅವಕಾಶಗಳಿದೆ. ಸುಮಾರು 224 ರಾಷ್ಟ್ರಗಳಲ್ಲಿ ಇರತಕ್ಕಂಥ ಬೆಳೆಗಳನ್ನ ನಮ್ಮ ದೇಶದಲ್ಲಿ ಬೆಳೆತಕ್ಕಂಥ ವಾತಾವರಣ ಬಹಳ ಅನುಕೂಲವಾಗಿದೆ. ಇದು ಒಂದು ವಿಶೇಷವಾದ ಎಕಾಲಜಿ ಇರತಕ್ಕಂಥ ಕ್ಷೇತ್ರ, ಹಿಲ್ ಟೆರೆನ್ ಅಂತ ಹೇಳ್ತೀರಿ. ಜೂನ್ 9 ಈ ಒಂದು ಪ್ರದೇಶದಲ್ಲಿ ಎಲ್ಲಾ ಬೆಳೆಗಳನ್ನ ತಾವು ಬೇಸಾಯ ಮಾಡಬಹುದು. ಇಲ್ಲಿ ಸಂಶೋಧನಾ ಕೇಂದ್ರ ಇದೆ. ನಮಗೆ ಗೊತ್ತಿದೆ, ಬಹಳ ಹಿಂದೆ 1960 ಮೊದಲಲ್ಲಿ ಒಂದು ಇಂಟಾನ್ ಈ ಒಂದು ರಾಜ್ಯಕ್ಕೆ ಪರಿಚಯ ಆಯಿತು. ಅದು ಇಂಡೋನೇಷ್ಯಾ ಮತ್ತು ಮಲೇಷ್ಯಾ ಆ ಭಾಗದಿಂದ ಬಂದಂತಹ ಒಂದು ತಳಿ. ಇದಕ್ಕೆ ನಮ್ಗೆ ಗೊತ್ತಿದೆ ಬೆಂಕಿ ರೋಗ ಬಹಳವಾಗಿತ್ತು. ಅದಕ್ಕೆ ಪೂರಕವಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ KPR 1, KPR 2 ಮತ್ತು ಇದ್ರ ಜೊತೆಗೆ CTH ಅಂತ ಒಂದಿದೆ, CTH 3 ಮುಕ್ತಿ ಅಂತ ಏನು ತಳಿಗಳಿದ್ದಾವೆ. ಇದು ಅತಿ ಚಳಿಯನ್ನು ತಡೆದುಕೊಳ್ಳೋ ಶಕ್ತಿ ಹೊಂದಿರತಕ್ಕಂಥ ವಿಶೇಷವಾದ ಭತ್ತದ ತಳಿ. ಮತ್ತು ಇದ್ರ ಜೊತೆಗೆ ಇತ್ತಿತ್ತಲಾಗಿ ಒಂದು ತಳಿಗಳನ್ನು ನಾವು ತಯಾರು ಮಾಡಿದ್ದೇವೆ, ರೆಡ್ ರೈಸ್ ಕೆಂಪು ಭತ್ತ. ಈ ಭಾಗದಲ್ಲಿ ನೋಡಿದೆ ಕೆಲವೊಂದು ನಾನು ಹಿಮವೃತ್ತ ಚರ್ಚೆ ಮಾಡುವಾಗ. ಈ ತಳಿ ವಿಶೇಷತೆ ಏನಂದ್ರೆ ವೈಟಮಿನ್ ಎ ಕೆಂಪು ಅಕ್ಕಿ ಇದನ್ನು ತಯಾರು ಮಾಡಬಹುದು. ಇದರ ವಿಶೇಷತೆ ತಾವು ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಜೋಳವನ್ನ ಬಹಳವಾಗಿ ಉಪಯೋಗ ಮಾಡ್ತಾರೆ. ಅದರಲ್ಲಿರ್ತಕ್ಕಂಥ ಇದರಲ್ಲಿ ಏನು ಸತು ಮತ್ತು ಕಬ್ಬಿಣದ ಅಂಶ ಹೆಚ್ಚಿಗೆ ಇರೋದ್ರಿಂದ ನಮ್ಮಲ್ಲಿ ಏನು ಸ್ವಾಭಾವಿಕವಾಗಿ ಏನು ಇಮ್ಯುನಿಟಿ ಅಂತ ಹೇಳ್ತೇವೆ ಅದನ್ನು ಹೆಚ್ಚು ಮಾಡೋದಕ್ಕೆ ಪೂರಕವಾದ ಒಂದು ತಳಿ ಅಥವಾ ಆಹಾರ ಅಂದರೆ ಈ ಕೆಂಪು ಭತ್ತ. ಈ ದಿಸೆಯಲ್ಲಿ ಸಾಕಷ್ಟು ತಳಿಗಳನ್ನು ನಾವು ಬಿಡುಗಡೆ ಮಾಡಿದೆ. ಬಹಳ ಮುಖ್ಯವಾಗಿ ಕೆಂಪು ಮುಕ್ತಿ ಅಂತ ತಿಮ್ಮಯ್ಯನವರು ಬೆಳೆದಿದ್ದಾರೆ ಈ ತಳಿಯನ್ನು. ತಾವು ಸಹ ಈ ತಳಿಯ ಬೇಸಾಯವನ್ನು ಮಾಡಬಹುದು. ಇದ್ರ ಜೊತೆಗೆ ತಿಮ್ಮಯ್ಯನ ಬಗ್ಗೆ ಹೇಳೋದಾದರೆ ನಾವು ಸುಮಾರು 32 ಕೃಷಿ ಸಂಶೋಧನೆಯಲ್ಲಿ ಕೆಲಸ ಮಾಡಿದರೆ, ವಿಶೇಷವಾಗಿ ಗೋವಿನ ಜೋಳದಲ್ಲಿ ಕೆಲಸ ಮಾಡಿದೆ. ಇಲ್ಲಿ ಅವರು ತಮ್ಮದೇ ಆದ ಕೆಲವೊಂದು ಐಡಿಯಾಗಳನ್ನ ನೋಡಿದ್ದಾರೆ. ಸತ್ತ ದನದಿಂದ ಗೊಬ್ಬರವನ್ನ ಮಾಡುವಂಥದ್ದು, ಸತ್ತ ದನವನ್ನು ಹೇಗಾದ್ರೂ ತಾವು ಭೂಮಿಯಲ್ಲಿ ಹೂಳಲೇಬೇಕು, ಅದನ್ನ ಯಾವ ತರ ಅದನ್ನ ನೆಲದಲ್ಲಿ ಹೂಳಿಬಿಟ್ಟು ಅದರಿಂದ ಗೊಬ್ಬರವನ್ನ ತಯಾರಿ ಮಾಡತಕ್ಕಂತ ಒಂದು ವಿಧಾನವನ್ನ ಅವ್ರು ಕಂಡಿಡಿದಾದ್ರೆ ನಾವು ಅದನ್ನ ನೋಡಿದ್ದೇವೆ. ತಾವು ಪ್ರತಿಯೊಬ್ಬರು ಭೇಟಿ ನೀಡಿದ್ರೆ ತಮಗೆ ಕೃಷಿಯಲ್ಲಿ ಅಂತಹ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಕೃಷಿಯಲ್ಲಿ ಹೆಚ್ಚು ಆದಾಯವನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಇದ್ರ ಜೊತೆಗೆ ಸಮಗ್ರ ಕೃಷಿ ಬೇಸಾಯವನ್ನು ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯ ಸರ್ಕಾರ 2 ಯೋಜನೆಗಳ ಬಗ್ಗೆ ಬಹಳ ಪ್ರಸ್ತಾವನೆ ನಡೀತಾ ಇದೆ. ಒಂದು ಪ್ರೈಮರಿ ಅಗ್ರಿಕಲ್ಚರ್ ಮತ್ತು ಸೆಕೆಂಡರಿ ಅಗ್ರಿಕಲ್ಚರ್. ಪ್ರೈಮರಿ ಅಗ್ರಿಕಲ್ಚರ್ ಅಂದ್ರೆ ತಾವು ಯಾವ್ದಾವೊಂದು ಒಂದು ಬೆಳೆಯನ್ನ ಬೆಳೆದ್ರೆ ಕೊನೆಯ ತನಕ ಅದನ್ನ ಉತ್ಪನ್ನವನ್ನ ಸೀದಾ ಮಾರುಕಟ್ಟೆಗೆ ತಗೊಂಡು ಹೋಗ್ತೀರಾ. ಆದ್ರೆ ಸೆಕೆಂಡರಿ ಅಗ್ರಿಕಲ್ಚರ್ ಅಲ್ಲಿ ಏನಾಗ್ತಾ ಇದೆ, ಸಾಕಷ್ಟು ಚರ್ಚೆ ನಡೆದಿದೆ. ಸೆಕೆಂಡರಿ ಅಗ್ರಿಕಲ್ಚರ್ ಅಂದ್ರೆ ಒಂದೇ ಸೂರಿನಡಿ ಕೆಲವೊಂದು ಉತ್ಪನ್ನಗಳಿಗೆ ಮೌಲ್ಯವರ್ಧನೆ ಅಂತ ಕೊಡ್ತಕ್ಕಂಥದ್ದು. ಆ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ನೇರವಾಗಿ ಮಾರುಕಟ್ಟೆಗೆ ತಾವು ಸರಬರಾಜು ಮಾಡಿ ಯಾವುದೇ ಮಧ್ಯವರ್ತಿ ಇಲ್ದೇನೆ ತಾವು ಮಾರುಕಟ್ಟೆಗೆ ಅಂತ ಸರಬರಾಜು ಮಾಡಿ ಆದಾಯವನ್ನು ಪಡಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಸೆಕೆಂಡರಿ ಅಗ್ರಿಕಲ್ಚರ್ ಒಂದು ನಿರ್ದೇಶನಾಲಯ ಡೈರೆಕ್ಟರೇಟ್ ಅಂತ ನಾವು ಮಾಡ್ತಾ ಇದ್ದಾರೆ ಸರ್ಕಾರದ ಮಟ್ಟದಲ್ಲಿ. ಇನ್ನು ಕೇವಲ 2-3 ತಿಂಗಳಲ್ಲಿ ಆ ನಿರ್ದೇಶನಾಲಯ ಜಾರಿಗೆ ಬಂದರೆ ಎಲ್ಲ ರೈತರಿಗೂ ಅನುಕೂಲ ಆಗ್ತದೆ. ಮತ್ತು ಇತ್ತಿತ್ತಲಾಗಿ ಒಂದು ಬಹಳ ಚರ್ಚೆ ನಡೀತಾ ಇದೆ, ರೈತರ ಆದಾಯವನ್ನು ದ್ವಿಗುಣಗೊಳಿಸೋ ಕಾರ್ಯಕ್ರಮ. ಈ ನಿಟ್ಟಿನಲ್ಲಿ ಕೆಲವೊಂದು ಸಮಗ್ರ ಕೃಷಿ ಬೇಸಾಯ ಪದ್ಧತಿಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ತಮ್ಮ ಆದಾಯವನ್ನು ದ್ವಿಗುಣಗೊಳ್ಳಲಿಕ್ಕೆ ಸಾಧ್ಯ ಇದೆ. ಅದು ಪ್ರಯತ್ನ ಮಾಡಬೇಕಷ್ಟೇ, ಇದು ಪ್ರಯೋಗದ ಹಂತದಲ್ಲಿರೋದ್ರಿಂದ ಇನ್ನು ಮುಂದೆ ಬರತಕ್ಕಂಥ ದಿನಗಳಲ್ಲಿ ಈ ಕೃಷಿಗೆ ಬಹಳ ಹೆಚ್ಚು ಒತ್ತು ನೀಡಿ ಮತ್ತು ಕೃಷಿ ಉತ್ಪನ್ನ ಹೆಚ್ಚು ಮಾಡುವುದರಲ್ಲಿ ಸರ್ಕಾರ ವಿಶೇಷವಾಗಿ ಮಾನ್ಯ ಪ್ರಧಾನಮಂತ್ರಿಯವರ ನಿರೀಕ್ಷೆ ಇದೆ. ಪ್ರತಿ ಹನಿಗೂ ನಾವು ಹೆಚ್ಚು ಆಹಾರವನ್ನ ಬೆಳೆಕೊಂಡೆ ಅನ್ನೋ ಒಂದು ಯೋಜನೆ ಹಾಕಿಕೊಂಡಿದ್ದಾರೆ. ಅದರ ಬಗ್ಗೆ ಸಹ ಸಾಕಷ್ಟು ಚರ್ಚೆ ನಡೀತಾ ಇದೆ. ಈ ತಿಮ್ಮಯ್ಯನ ಬಗ್ಗೆ ವಿಶೇಷವಾಗಿ ಹೇಳೋದಾದ್ರೆ ಮನುಷ್ಯನಿಗೆ ಛಲ ಇರಬೇಕು. ಇದು ಛಲ ಬರೋದು ಹಾಗೆ ಬರೋದಿಲ್ಲ, ಶಿಸ್ತಿನಿಂದ ಮನುಷ್ಯನಿಗೆ ಛಲ ಬರುತ್ತದೆ. ಇದು ಅಗ್ರಿಕಲ್ಚರ್ ಇಸ್ ಮೋಸ್ಟ್ ಇಂಡಿಸ್ಪೆನ್ಸಿಬಲ್ ಸೆಕ್ಟರ್ ಅಂತ ಹೇಳ್ತೀವಿ. ನೀ ಯಾವುದೇ ಕ್ಷೇತ್ರವನ್ನ ತಾವು ಬಿಡಬಹುದು, ಆದರೆ ಕೃಷಿ ಕ್ಷೇತ್ರವನ್ನ ತಾವು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷಿ ಕ್ಷೇತ್ರವನ್ನು ತಾವು ಬಿಟ್ಟರು ಕೃಷಿ ಮಾತ್ರ ತಮ್ಮನ್ನು ಬಿಡೋದಿಲ್ಲ. ಹಾಗಾಗಿ ಈ ಕ್ಷೇತ್ರವನ್ನು ಇನ್ನೂ ಅದನ್ನು ಉಪಯೋಗ ಕ್ಷೇತ್ರದಲ್ಲಿ ಅಳವಡಿಕೆ ಒಂದು ಇನ್ವಾಲ್ವ್ಮೆಂಟ್ ಅಂತ ಹೇಳ್ತೀವಿ. ಅದರಲ್ಲಿ ಶಿಸ್ತು ಮತ್ತು ಕಷ್ಟದಿಂದ ನುಡಿದ್ರೆ ಮಾತ್ರ ಕೃಷಿ ಕ್ಷೇತ್ರದಲ್ಲಿ ಹೆಚ್ಚು ಪ್ರಗತಿಗಳಲಿಕ್ಕೆ ಸಾಧ್ಯ ಇದೆ. ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಯಾವತ್ತೂ ಅದು ತಾಂತ್ರಿಕವಾಗಿರ್ಬೋದು ಅಥವಾ ವಿಸ್ತರಣೆ ಇರ್ಬೋದು ಮತ್ತು ಯಾವುದೇ ತರಬೇತಿ ಇರ್ಬೋದು ಯಾವತ್ತೂ ತಮ್ಮ ಜೊತೆಗೆ ಇರ್ತದೆ ಅಂತ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಮತ್ತು ಅದರ ಜೊತೆಗೆ ಈ ಸಂಶೋಧನಾ ಕೇಂದ್ರದಲ್ಲಿ ವಿಶೇಷವಾಗಿ ಹಂದಿ ಸಾಕಾಣಿಕೆ ಕಾರ್ಯಕ್ರಮ ನಡೀತಾ ಇದೆ. ಮತ್ತು ಅದರ ಜೊತೆಗೆ ಸಾಕಷ್ಟು ತಳಿಗಳ ಅಭಿವೃದ್ಧಿ ಸಹ ನಡೀತಾ ಇದೆ. ಮತ್ತು ಇದನ್ನು ತಾವು ಸದುಪಯೋಗ ಪಡಿಸಿಕೊಂಡು ಇವತ್ತೇನು ಒಂದು ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಥರ ಕಾರ್ಯಕ್ರಮಗಳ ಆಯೋಜನೆ ಮಾಡೋದು ಬಹಳ ಕಷ್ಟ. ಒಂದೇ ಸೂರಿನಡಿಯಲ್ಲಿ ಕೃಷಿಗೆ ಮತ್ತು ಕೃಷಿಗೆ ಪೂರಿತವಾದ ವಿಷಯಗಳನ್ನು ಕ್ರೋಢೀಕರಿಸಿ ರೈತರಿಗೆ ಹಂಚಿಕೆ ಮಾಡೋದೇನಿದೆ ಬಹಳ ವಿಶೇಷವಾದ ಕೆಲಸ. ಕೊಡಗು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾಗಿರುವ ಶಬಾನಾ ಎಂ ಶೇಖ್ ಅವರು ಕೃಷಿಕರಿಗೆ ಉಪಯುಕ್ತವಾದ ಸಂಗತಿಗಳನ್ನು ತಿಳಿಸಿದರು. ಈಗೆಲ್ಲ ತಾವು ನೋಡಿದ್ದೀರಾ, ವಾಟರ್ ಪೊಲ್ಯೂಷನ್ ಬಗ್ಗೆ ಮಾತಾಡ್ತೀವಿ, ಏರ್ ಪೊಲ್ಯೂಷನ್ ಬಗ್ಗೆ ಮಾತಾಡ್ತೀವಿ, ಸಾಯಿಲ್ ಪೊಲ್ಯೂಷನ್ ಬಗ್ಗೆ ವಿಚಾರ ಮಾಡಿಲ್ಲ ಅಥವಾ ಇದು ದೊಡ್ಡ ಪ್ರಮಾಣದಲ್ಲಿ ನಾವು ವಿಚಾರ ಮಾಡಿಲ್ಲ. ನಮ್ಮ ನಮಗೆ ರೈತಾಪಿ ಜನರಿಗೆ ಅಥವಾ ಇಲಾಖಾ ಅಧಿಕಾರಿಗಳಿಗೆ ಅಥವಾ ಯೂನಿವರ್ಸಿಟಿಯವರಿಗೆ ನಮಗೆ ಗೊತ್ತಿದೆ ಎಷ್ಟು ಮಣ್ಣು. ಯಾಕಂದ್ರೆ ಪ್ರತಿ ಸಲ ಇಂಥ ಯಾವುದಾದ್ರು ವೇದಿಕೆ ಇದ್ದಾವಾಗ ಮಣ್ಣಿನಲ್ಲಿ ತುಂಬ ವಿಷ ಕೂಡಿದೆ ಅಂತ ಹೇಳ್ತಾನೆ ಇರ್ತೀವಿ. ಬಟ್ ಇದು ನಾವು ಅನಲೈಸ್ ಮಾಡಿದವಾಗ ಇದರಿಂದ ತುಂಬ ವಿಷ ಈಗಾಗಲೇ ನಮ್ಮ ಜಮೀನಿನಲ್ಲಿದೆ. ಬೇರೆ ಜಿಲ್ಲೆ ನಮ್ಮ ರಾಜ್ಯದಲ್ಲಿ ನೋಡಿದವಾಗ ಕೊಡಗು ಜಿಲ್ಲೆ ಎಲ್ಲ ಮಟ್ಟದಲ್ಲೂ ತುಂಬಾ ಚೆನ್ನಾಗಿದೆ. ಈಗ ನಾವು ವೇದಿಕೆ ಮೇಲೆ ಒಬ್ಬರು ರೈತರನ್ನ ನೋಡಿದೀವಿ, ವೇದಿಕೆ ಆಚೆ ಕಡೆ ನಾವು ತುಂಬಾ ಜನ ಪ್ರೋಗ್ರೆಸಿವ್ ಫಾರ್ಮರ್ಸ್ನ ನೋಡ್ತೀವಿ. ಪ್ರತಿಯೊಂದು ಹೊಲದಲ್ಲಿ ಒಂದೊಂದು ವಿಶಿಷ್ಟವಾದ ತಮ್ಮದೇ ಆದ ವೈಜ್ಞಾನಿಕ ರೀತಿಯಿಂದ ಎಲ್ಲರೂ ರೈತರು ಕೃಷಿಯನ್ನು ಮಾಡ್ತಾ ಇದ್ದಾರೆ. ನಾನು ಕಣ್ಣಾರೆ 2 ವರ್ಷದಲ್ಲಿ ನೋಡಿದ್ದೀನಿ. ಇದನ್ನ ನಾನು ಬೇರೆ ಜಿಲ್ಲೆಯಿಂದ ಇಲ್ಲಿ ಬಂದವಾಗ ಗೊತ್ತಾಯ್ತು, ಇಲ್ಲಿ ರೈತರು ಎಷ್ಟು ಇಲೈಟ್ ಇದ್ದಾರೆ. ಇವರಿಗೆ ನಾವು ಬೇರೆ ಕಡೆ ಹೇಳಿದ ಹಾಗೆ ಪಾಠ ಮಾಡುದು ಅಥವಾ ಅವರಿಗೆ ನಾಲೆಜ್ ಕೊಡೋದಕ್ಕಿಂತ ಅವರಿಂದ ಕಲಿತು ಪ್ರೊಬ್ಯಾಬ್ಲಿ ಬೇರೆ ಜಿಲ್ಲೆಯಲ್ಲಿ ನಾವು ಇದನ್ನ ಹಂಚ್ಕೊಳ್ಳೋದು ತುಂಬಾ ಮುಖ್ಯವಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇಲ್ಲಿ ಎಲ್ಲರೂ ಪ್ರೋಗ್ರೆಸಿವ್ ಫಾರ್ಮರ್ಸೇ ಇದ್ದೀರಿ. ಯಾಕಂದ್ರೆ ಪ್ರತಿಯೊಂದು ಹೊಲದಲ್ಲೂ ನೋಡಿದಾಗ ವಿಶಿಷ್ಟವಾದ ತಮ್ಮದೇ ಆದ ವೈಲ್ಡ್ ಸ್ಪೀಸೀಸ್ ಫ್ರೂಟ್ಸ್ ಇರ್ಬೋದು, ಭತ್ತದಲ್ಲಿ ತಗೊಂಡಾಗ ಭತ್ತದ ತಳಿಗಳು ಇರ್ಬೋದು, ಫಿಶರೀಸ್ ನೋಡಿದಾಗ ಫಿಶರೀಸ್ ಅಲ್ಲಿ ಮಾಡಿರುವ ವೈಜ್ಞಾನಿಕ ರೀತಿಯಿಂದ ತಮ್ಮದೇ ಆದ ರಿಸರ್ಚ್ ಮಾಡ್ಕೊಂಡಿರುವಂಥದ್ದು. ಇದು ಯಾಕೆ ಆಗ್ತಾ ಇರುತ್ತಂದ್ರೆ ಒಂದು 20-40 ವರ್ಷ ತನಕ ಅವರು ಸತತವಾಗಿ ರೈತರು ಕೃಷಿ ಮಾಡ್ತಾ ಇರೋದ್ರಿಂದ ಅವರು ಡೇ ಟು ಡೇ ಏನೇನು ಪ್ರಾಬ್ಲಮ್ಸ್ ಇದೆ. ಯಾಕಂದ್ರೆ ನಾವು ಅಕಾಡೆಮಿಕ್ಸ್ ಇಲಾಖೆ ಆಗಲಿ ಅಥವಾ ಯೂನಿವರ್ಸಿಟಿಯವರಾಗಲಿ ನಾವು ಏನೋ ಒಂದು ಪ್ರಾಜೆಕ್ಟ್ಗೋಸ್ಕರ ಅಥವಾ ಸ್ಕೀಮ್ಗೋಸ್ಕರ ಕೆಲಸ ಮಾಡ್ತಾ ಇರುವಾಗ ರೈತರು ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ ಅವರು ಕೃಷಿಯನ್ನು ನೋಡ್ತಾ ಇರುವಾಗ ಅವರು ಆಗ್ತಾ ಇರುವ ತೊಂದರೆಗಳನ್ನು ಹೇಗೆ ಅದನ್ನು ನಿವಾರಣೆ ಮಾಡಬಹುದು ತಮ್ಮ ಹಂತದಲ್ಲಿ ಅದನ್ನು ಅವರು ಪಡ್ಕೊಳ್ತಾ ಇದ್ರಿಂದ ಪ್ರೊಬ್ಯಾಬ್ಲಿ ಎಲ್ಲರೂ ಪ್ರೋಗ್ರೆಸಿವ್ ಫಾರ್ಮರ್ಸ್ ಇಲ್ಲಿ ಕೊಡಗು ಜಿಲ್ಲೆಯಲ್ಲಿ ಇದ್ದಾರೆ. ಮಣ್ಣು ಮೇನ್ ಸಂರಕ್ಷಣೆ ಮಾಡುವಾಗ ನಾವು ನೋಡ್ತಾ ಇದೀವಿ ಈ ಟ್ರೆಂಚಸ್ ಏನಿದೆ. ಯಾಕಂದ್ರೆ ಇಲ್ಲಿ ಕಾಫಿನೇ ಮುಖ್ಯ ಬೆಳೆ ಇರೋದ್ರಿಂದ ಕಡ್ಡಾಯವಾಗಿ, ಯಾಕಂದ್ರೆ ಅದು ಸ್ಲೋಪ್ ಅಲ್ಲಿ ಬೆಳೀತಾ ಇರುವಂತ ಟ್ರೆಂಚಸ್ನ ಕಡ್ಡಾಯವಾಗಿ ಎಲ್ಲರೂ ಮಾಡ್ಕೊಳ್ತಾನು ಇದ್ದಾರೆ. ಎಲ್ಲಾದ್ರೂ ಅಪ್ಪಿತಪ್ಪಿ ಬಿಟ್ಟು ಹೋಗಿದ್ರು ಅದನ್ನ ದಯವಿಟ್ಟು ರೈತರು ಮಾಡ್ಕೊಳ್ಬೇಕು. ಯಾಕಂದ್ರೆ ನಾವು ಹರಿತಾ ಇರುವ ನೀರೊಟ್ಟಿಗೆ ತುಂಬಾ ಮಣ್ಣನ್ನು ಕೊಚ್ಕೊಂಡು ಹೋಗ್ತಾ ಇದೆ. ಅದನ್ನ ನಾವು ಸುರಕ್ಷಿತ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ತಮ್ಗೆಲ್ಲರಿಗೂ ಗೊತ್ತಿದೆ ಕೃಷಿ ಇಲಾಖೆಯಿಂದ ವಿವಿಧ ಯೋಜನೆಗಳಿದೆ. ವಾಲಿ ಸರ್ ಹೇಳ್ತಾ ಇದ್ರು ಈಗ ಸೆಕೆಂಡರಿ ಅಗ್ರಿಕಲ್ಚರ್ ಪಿಕ್ ಮಾಡ್ತಾ ಇದೆ. ಅಗ್ರಿಕಲ್ಚರ್ ಕಲ್ಚರ್ ಆಗಿ ತಿಳ್ಕೊಳ್ಳೋದು ಒಂದು, ಅದನ್ನ ಬಿಸ್ನೆಸ್ ಆಗಿ ಅದನ್ನ ಕನ್ವರ್ಟ್ ಮಾಡಿದಾಗ ನಮ್ಗೆ ಅದನ್ನ ಲಾಭದಾಯಕ ಅನ್ಸ್ಬಹುದು. ಈಗ ಭತ್ತಕ್ಕೆ ಬಂದವಾಗ ಸ್ಟೇಟ್ ಅಲ್ಲಿ ನಮ್ದು ಏರಿಯಾ ಭತ್ತದಲ್ಲಿ ಕೃಷಿ ತುಂಬಾ ಕಡಿಮೆ ಆಗಿದೆ. ಇಲ್ಲಿ ಮೊದಲು ನಾವು 30,000-35,000 ಹೆಕ್ಟರ್ ಕೊಡ್ತಾ ಇದ್ವಿ, ಈಗ ನೋಡಿದಾಗ ಯಾಕಂದ್ರೆ ಪ್ರತಿ ಹೊಲದಲ್ಲೂ ನಾವು ಈಗ ಸರ್ವೆ ಮಾಡ್ತಾ ಇದ್ವಿ, ಹಾರ್ಡ್ಲಿ 18,000 ಹೆಕ್ಟರ್ ಅಷ್ಟು ಭತ್ತ ಬೆಳೀತಾ ಇದ್ದಾರೆ. ಬೇರೆದೆಲ್ಲ ಪಾಳು ಬಿಟ್ಟಿದ್ದಾರೆ ರೈತರು. ದಯವಿಟ್ಟು ಇದನ್ನ ತಾವು ವಿಚಾರ ಮಾಡ್ಬೇಕು. ಯಾಕಂದ್ರೆ ಬಹಳಷ್ಟು ಇಲೈಟ್ ಫಾರ್ಮರ್ಸ್ ಇದ್ರಿ, ಪ್ರೋಗ್ರೆಸಿವ್ ಫಾರ್ಮರ್ಸ್ ಇದ್ರಿ, ಏನ್ ಮಾಡಬಹುದು ಇದರಲ್ಲಿ ಪರ್ಯಾಯವಾಗಿ ಏನ್ ಮಾಡಬಹುದು. ಪ್ರೋಗ್ರೆಸಿವ್ ಫಾರ್ಮರ್ ತಿಮ್ಮಯ್ಯ ಸರ್ ಹೇಳಿದ್ರು ಏನಿಲ್ಲದ್ರೆ ಕನಿಷ್ಠ ಪಕ್ಷ ಬ್ರಾಡ್ಕಾಸ್ಟಿಂಗ್ ಅದು ಮಾಡಿ ಅಂತ. ಹಾಗೆ ಭತ್ತವನ್ನು ಬಿಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ನಾವು ತಿಂತಾ ಇರೋದು. ಮತ್ತೆ ಇಲ್ಲಿ ತುಂಬಾ ಕಡಿಮೆ ಕೆಮಿಕಲ್ಸ್ ಮತ್ತೆ ಫರ್ಟಿಲೈಸರ್ಸ್ ಭತ್ತಕ್ಕೆ ಯೂಸ್ ಮಾಡೋದು ತುಂಬಾ ಕಡಿಮೆ ಈ ಜಿಲ್ಲೆಯಲ್ಲಿ. ಸೊ ಇದಕ್ಕೆ ಪ್ರೈಸ್ ಇದೆ. ಎಲ್ಲೋ ನಾವು ಅದನ್ನ ವ್ಯಾಲ್ಯೂ ಅಡಿಷನ್ ಮಾಡಬೇಕು. ಈಗ ಪ್ರತಿಯೊಂದು ತಾಲೂಕಲ್ಲಿ ಎಫ್ ಪಿಒಗಳು ಇದಾವೆ, ಕೆಲವೊಂದು ಹೊಸದಾಗಿ ಆಗಿದ್ದಾವೆ, ಕೆಲವೊಂದು ಹಳೆ ಎಫ್ ಪಿಒಸ್ ಇದಾವೆ. ಅದಕ್ಕಾಗಿ ತಮ್ಮದೇ ಆದ ಒಂದು ಬ್ರ್ಯಾಂಡ್ ಕೊಟ್ಬಿಟ್ಟು ಅದನ್ನ ಮಾರ್ಕೆಟಿಂಗ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ಹಾಗೆ ಈ PMFME ಅಂತ ಹೊಸ ಒಂದು ಯೋಜನೆ ಇದೆ. ಇದು ಒಂದು ಲಾಸ್ಟ್ ಇಯರ್ ಇಂದ ಬರ್ತಾ ಇದೆ. ಸುಮಾರಷ್ಟು ರೈತರು ಇಲ್ಲಿ ಏನಾದ್ರೂ ವ್ಯಾಲ್ಯೂ ಅಡಿಷನ್ ಮಾಡ್ಲಿಕ್ಕೆ ನಿಮ್ಗೆ ಇಕ್ವಿಪ್ಮೆಂಟ್ಸ್ ಬೇಕು ಅಂತ ನಾನು ಎಲ್ಲೆಲ್ಲಿ ರೈತರು ರೈತ ಮಹಿಳೆಯರು ನಮ್ಗೆ ಭೇಟಿ ಆಗ್ತಾ ಇದ್ದಾರೆ ಅವರಿಗೂ ಹೇಳ್ತಾ ಇದೀವಿ, ಪ್ರಚಾರನು ಮಾಡ್ತಾ ಇದೀವಿ. ದಯವಿಟ್ಟು 50% ಸಬ್ಸಿಡಿಯಲ್ಲಿ ಯಾವ್ದಾದ್ರು ಮಷಿನರಿ ಹಾಕೊಳ್ಳಿ. ಯೂತ್ಸ್ ಇದ್ದಾರೆ, ತುಂಬಾ ಜನ ಯೂತ್ಸ್ ಇದ್ದಾರೆ, ಅದು ಅವ್ರು ಮುಂದೆ ಬರಬೇಕು. ಯಾಕಂದ್ರೆ ಈಗ ಕೊರೋನಾ ಟೈಮಲ್ಲಿ ಎಷ್ಟು ಜನ ಜಾಬ್ ಕಳ್ಕೊಂಡಿದ್ದಾರೆ, ಮತ್ತೆ ಈಗ ಹೊರಗೆ ಜಾಬ್ ಎಷ್ಟು ಕಡಿಮೆ ಸ್ಯಾಲ್ರಿ ಸಿಗ್ತಾ ಇದೆ. ನಿಮ್ಗೆ ಹೊರಗೆ ಹೋಗ್ಬಿಟ್ಟು ಮೇಂಟೆನೆನ್ಸ್ ಮಾಡ್ಕೊಂಡು ಇರೋದು ತುಂಬಾ ಕಷ್ಟ. ಅದೇ ನಮ್ಮ ಹೊಲದಲ್ಲಿ 2 ಎಕರ್ಸ್ ಹಾಫ್ ಏಕರ್ ಎಷ್ಟಿದ್ರು ಇದು ವ್ಯಾಲ್ಯೂ ಅಡಿಷನ್ಗೆ ಏನಾದ್ರು ಒತ್ತು ಕೊಟ್ಟಾಗ ನಿಮ್ಮ ಪ್ರಾಡಕ್ಟ್ಗೆ ವ್ಯಾಲ್ಯೂನು ತುಂಬಾ ಜಾಸ್ತಿ ಬರುತ್ತೆ, ಮತ್ತೆ ನಿಮ್ಗೊಂದು ಸೋರ್ಸ್ ಆಫ್ ಇನ್ಕಮ್ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದೀನಿ. ಇದು ಮೊದ್ಲು ಏನಾಯ್ತು, ಕಾಫಿಗಷ್ಟೇ ವ್ಯಾಲ್ಯೂ ಅಡಿಷನ್ಗೆ ಇತ್ತು, ಬಟ್ ಈಗ ಹಾಗೇನಿಲ್ಲ. ಈಗ ಎಲ್ಲಾ ಪ್ರಾಡಕ್ಟ್ಸಿಗೂ, ಏನಾದ್ರೂ ನೀವು ವ್ಯಾಲ್ಯೂ ಅಡಿಷನ್ ಫಾರ್ ಯರ್ ಏನಾದ್ರು ಎಣ್ಣೆಗಾಣ ಹಾಕ್ಬೇಕು, ಇನ್ನೇನಾದ್ರೂ ಪಿಕಲ್ಸ್ ಮಾಡ್ಬೇಕು ಅದಕ್ಕೆ ಏನಾದ್ರೂ ಮಷಿನ್ ಬೇಕು, ಮಶ್ರೂಮ್ಸ್ ಮಾಡ್ಬೇಕು, ಮಶ್ರೂಮ್ ಅಲ್ಲಿ ಏನಾದ್ರು ಪ್ರೊಡಕ್ಷನ್ ಮಾಡ್ಬೇಕು ಅದಕ್ಕೆ ಮಷಿನ್ ಬೇಕಂದ್ರೆ ಇದರಲ್ಲಿ 50% ಕೃಷಿ ಇಲಾಖೆ ಯಾವ್ದಾದ್ರು ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿಯಾಗಿ ತಾವು ಅದನ್ನ ವಿಚಾರ ಮಾಡ್ಕೊಳ್ಬೇಕಾಗ್ಬಹುದು. ಮತ್ತೆ ಇನ್ನೊಂದು, ಈಗ ಪಿಎಂ ಕಿಸಾನ್ ಸನ್ಮಾನ ಯೋಜನೆಯಲ್ಲಿ 2,000 ಹಾಗೆ ಕೇಂದ್ರ ಸರ್ಕಾರದಿಂದನೂ ಮತ್ತೆ ರಾಜ್ಯ ಸರ್ಕಾರದಿಂದ ಬರ್ತಾ ಇದೆ. ಈಗಾಗಲೇ 12 ಕಂತು ತನಕ ಬಂದಿದೆ. ಈಗ ಇ ಕೆ ವೈ ಸಿ ಒಂದು ಕಡ್ಡಾಯ ಮಾಡಿದ್ದಾರೆ. ಇಲ್ಲಿ ನಮ್ಮ ಜಿಲ್ಲೆಗೆ ಬಂದಾಗ ಸುಮಾರಷ್ಟು 80% ಅಷ್ಟು ರೈತರು ಇ ಕೆ ವೈ ಸಿ ಮಾಡ್ಕೊಂಡಿದ್ದಾರೆ. ಉಳಿದಿದ್ದವರು ದಯವಿಟ್ಟು ತಮ್ಮ ತಮ್ಮ ಮೊಬೈಲ್ ಅಲ್ಲಿ ಆಂಡ್ರಾಯ್ಡ್ ಫೋನ್ ಇದ್ದಲ್ಲಿ ತಾವೇ ಇ ಕೆ ವೈ ಸಿ ಅಂದ್ರೆ ಪಿಎಂ ಕಿಸಾನ್ ವೆಬ್ಸೈಟ್ ಗೆ ಹೋಗ್ಬಿಟ್ಟು ತಮ್ಮ ಆಧಾರ್ ಕಾರ್ಡ್ ಅನ್ನ ಅದರಲ್ಲಿ ಸಿಟಿಜನ್ ಲಾಗಿನ್ ಅಂತ ಇರುತ್ತೆ, ಅದರಲ್ಲಿ ಹೋಗ್ಬಿಟ್ಟು ತಮ್ಮ ಆಧಾರ್ ಕಾರ್ಡ್ ಕೊಟ್ಟಾಗ ಮೊಬೈಲ್ ನಂಬರ್ ಗೆ ಯಾವ್ದು ರಿಜಿಸ್ಟರ್ ಆಗಿರುತ್ತೆ ಆಧಾರ್ ಕಾರ್ಡ್ ಗೆ ಆ ಮೊಬೈಲ್ ನಂಬರ್ ಗೆ ಒಂದು OTP ಬರುತ್ತೆ. ಆ OTP ನ ಕೊಟ್ಟಾವಾಗ ಅದನ್ನ ಅಕ್ಸೆಪ್ಟ್ ಮಾಡುತ್ತೆ. ಅಷ್ಟೇ ಸಿಂಪಲ್ ಇರೋದು. ಇಲ್ಲ ನೀವು ಮೊಬೈಲ್ ನಂಬರ್ ಚೇಂಜ್ ಮಾಡಿದಿರ ಅಂದ್ರೆ ಹತ್ತಿರದ CXC ಸೆಂಟರ್ಸ್ ಅದೇ ಕಾಮನ್ ಸರ್ವಿಸ್ ಸೆಂಟರ್ ಅಲ್ಲಿ ಹೋಗ್ಬಿಟ್ಟು ತಾವು ಇ ಕೆ ವೈ ಸಿ ಕಡ್ಡಾಯವಾಗಿ ಮಾಡ್ಕೊಳ್ಬೇಕು. ಇಲ್ಲ ಅದು ಮುಂದಿನ ದಿನಗಳಲ್ಲಿ ತಮಗೆ ಪಿಎಂ ಕಿಸಾನ್ 2,000 rupees ಬರ್ತಾ ಇದೆ, ಅದು ಸ್ಟಾಪ್ ಆಗುವ ಚಾನ್ಸಸ್ ತುಂಬಾ ಇದೆ. ಇನ್ನೊಂದಂದ್ರೆ ಈಗ ಎಲ್ಲ ಸುಮಾರು ಜನ ಸ್ಟೂಡೆಂಟ್ಸ್ ಇದ್ದೀರಿ, ವಿದ್ಯಾನಿಧಿ ಅಂತ ಯೋಜನೆ ಇದೆ ರೈತರ ಮಕ್ಕಳಿಗೆ, ದಯವಿಟ್ಟು ಅದು ಯಾರ್ಯಾರು ಡಿಗ್ರಿ ಸ್ಕೂಲ್ ಸ್ಟೂಡೆಂಟ್ಸ್ 8th, 9th, 10th ಮಕ್ಕಳಿಗೆ ಕಂಪಲ್ಸರಿ ಡಿಫಾಲ್ಟ್ ಆಗಿ ಆಗ್ತಾ ಇದೆ. ಬಟ್ ಯಾರಾದ್ರೂ ಪ್ರೊಫೆಷನಲ್ ಕಾಲೇಜ್ ಆಗಲಿ ಅಥವಾ ಡಿಗ್ರಿ ಕಾಲೇಜಸ್ ಅಲ್ಲಿ ಯಾರಾದ್ರೂ ಮಕ್ಕಳಿದ್ರೆ ಎನ್ರೋಲ್ ಮಾಡ್ಕೋಬೇಕು, ತಮ್ಮ ತಮ್ಮ ಕಾಲೇಜಲ್ಲಿ ಅದನ್ನ ಮಾಡ್ಕೊಳ್ಬಹುದು. ಇದಕ್ಕೆ ಬೇಕಾಗಿದ್ದು ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆ ಅಥವಾ ಸೆರಿಕಲ್ಚರ್ ಅಲ್ಲಿ ತಾವು ಫ್ರೂಟ್ಸ್ ಐಡಿ ಒಂದು ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾರಾದ್ರೂ RTC ಇದ್ದಾಗ ಅಪ್ಪ ಅಥವಾ ಅಮ್ಮ ಯಾರ್ದಾದ ಹೆಸರಲ್ಲಿ ಫ್ರೂಟ್ಸ್ ಐಡಿ ಇದ್ರೆ ಆಟೋಮೆಟಿಕ್ಲಿ ತಮ್ಮ ಎನ್ರೋಲ್ಮೆಂಟ್ ಆಗುತ್ತೆ. ದಯವಿಟ್ಟು ಇನ್ನೊಂದಂದ್ರೆ ಎಲ್ಲಾ ತಮ್ಮ ಖಾತೆಯಲ್ಲಿ ಏನೇನು RTC, ಯಾಕಂದ್ರೆ ಪಿಎಂ ಕಿಸಾನ್ ಏನ್ ಮಾಡ್ತೀವಿ ಮತ್ತೆ ಕೃಷಿ ಇಲಾಖೆಯಲ್ಲಿ ಸವಲತ್ತು ತಗೊಳ್ಳುವಾಗ ಒಂದೇ RTC ಕೊಟ್ಟು ತಾವು ಎನ್ರೋಲ್ ಮಾಡ್ಕೊಳ್ತೀರಾ. ಸಬ್ ರಿಜಿಸ್ಟರ್ ಆಫೀಸಿಗೆ ಹೋಗುವಾಗ ಅಥವಾ ಇನ್ಯಾವುದು ಲೋನ್ ತಗೊಳ್ಳುವಾಗ ತಮ್ದು ಕೆಲವೊಂದು RTCಗಳು ಎನ್ರೋಲ್ ಆಗಿರಲ್ಲ ಅಥವಾ ನೀವು ಅದರಲ್ಲಿ ಜೋಡಣೆ ಮಾಡಿರಲ್ಲ, ದಯವಿಟ್ಟು ತಮ್ಮ ಎಲ್ಲ RTC ನಂಬರ್ಸ್ ನ ಜೋಡಣೆ ಮಾಡ್ಕೊಳ್ಬೇಕು ಅಂತ ಇನ್ನೊಮ್ಮೆ ಹೇಳ್ಕೊಳ್ತೀನಿ. ಕಾಫಿ ಮಂಡಳಿಯ ಚಟ್ಟಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ಉಪ ನಿರ್ದೇಶಕರಾಗಿರುವ ಡಾಕ್ಟರ್ ಚಂದ್ರಪ್ಪ ಅವರ ವಿಚಾರ ಮಂಡನೆ. ಈ ಜಗತ್ತಿನಲ್ಲಿ ಸುಮಾರು FAO ಹೇಳ್ತಾ ಇದೆ 2 billion ಜನ ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯಿಂದ ಬಳಲ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾವೇನು ಆಹಾರ ಈಗ ಪಡಿತೀವಿ ನಮ್ಮ ಜಗತ್ತಿನಲ್ಲಿ, ಇದು ಸುಮಾರು 95% ಭಾಗ ಮಣ್ಣಿನಿಂದಲೇ ಉತ್ಪತ್ತಿ ಆಗುತ್ತೆ. ಮತ್ತೆ ಈ ಮಣ್ಣಿನಲ್ಲಿ ಸುಮಾರು 18 ಪೋಷಕಾಂಶಗಳಿರ್ತವೆ. ಈ ಪೋಷಕಾಂಶಗಳು ಭೂಮಿ ಮೇಲೆ ಬೆಳೆತಕ್ಕಂತಹ ಎಲ್ಲ ಜೀವಿಗಳಿಗೂ, ಅದು ಸಸಿಯಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಮನುಷ್ಯರಾಗಿರ್ಬೋದು, ಎಲ್ಲಕ್ಕೂ ಬೇಕಾಗುತ್ತೆ. ಇದರಲ್ಲಿ 15 ಮಣ್ಣಿಂದ ಪಡ್ಕೋತಾ ಇವೆ. 2050 ತಗೊಂಡ್ರೆ ನಮ್ಮ ಆಹಾರ ಉತ್ಪಾದನೆ ಇನ್ನು 50% ಈಗೇನು ಉತ್ಪತ್ತಿ ಮಾಡ್ತೀವಿ ಅದಕ್ಕಿಂತ ಜಾಸ್ತಿ ಮಾಡಬೇಕಾಗತ್ತೆ ಅಂತ FAO ಹೇಳ್ತಾ ಇದೆ. ಇನ್ನೊಂದ್ ಕಡೆ ನಮ್ಮಲ್ಲಿರ್ತಕ್ಕಂತಹ ಜಗತ್ತಿನಲ್ಲಿ ಇರ್ತಕ್ಕಂತಹ ಮಣ್ಣು ಅದರಲ್ಲಿ ಸುಮಾರು 33% ಹಾಳಾಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ನಾವು ಒಂದು ಸುಸ್ಥಿರ ಕೃಷಿ ಪದ್ಧತಿಯನ್ನ ಅಳವಡಿಸ್ಕೊಳ್ಳೋದ್ರಿಂದ ಸುಮಾರು 58% ಇನ್ನೂ ಜಾಸ್ತಿ ಆಹಾರ ಉತ್ಪಾದ ಮಾಡಬಹುದು ಅಂತಾನು ಕೂಡ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಹೇಳ್ತಾ ಇದೆ. ಸೊ ಹಿಂಗಾಗಿ ಮಣ್ಣು ಬಹಳ ಪ್ರಾಮುಖ್ಯತೆ ಪಡ್ಕೊಳ್ತಾ ಇದೆ. ಈ ಮಣ್ಣಿನ ಆರೋಗ್ಯಕ್ಕೆ ಕೆಲವೊಂದು ಆತಂಕಗಳಿದ್ದಾವೆ, ಅವುಗಳನ್ನ ನಾನು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಒಂದು, ಮಣ್ಣಿನಲ್ಲಿ ಆಗ್ತಕ್ಕಂಥ ಸವಕಳಿ, ಸಾಯಿಲ್ ಎರೋಷನ್, ಬಯಲುಸೀಮೆಯಲ್ಲಿ ಹೋಲಿಸಿದ್ರೆ ಇಲ್ಲಿ ಕಡಿಮೆ ಅನ್ಬೋದು, ಅದನ್ನು ಆಗ್ತಾ ಇರುತ್ತೆ. ಮತ್ತೆ ಇನ್ನೊಂದು, ಮಣ್ಣಲ್ಲಿರ್ತಕ್ಕಂಥ ಸಾವಯವ ಪದಾರ್ಥ ದಿನೇ ಕಡಿಮೆ ಆಗ್ತಾ ಇದೆ ಅಂತ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಏನಿದೆ ಅದೇ ಹೇಳ್ತಾ ಇದೆ. ಈಗ ನಾನು ಕೂಡ ಒಬ್ಬ ರೈತನ ಮಗ, ನಾನು ಕೃಷಿಯಲ್ಲಿ ಭಾಗಿಯಾದಂಥವನು. ನಾನು ಸಣ್ಣವನಾಗಿದ್ದಾಗ ನೋಡ್ತಾ ಇದ್ದೀನಿ, ಹಿಂದೆ ಬೈ ಡಿಫಾಲ್ಟ್ ಅದು ಸಾವಯವ ಕೃಷಿಯಾಗಿತ್ತು. ಈಗ ನಮ್ಮ ಒಂದು ಗ್ರೀನ್ ರೆವಲ್ಯೂಷನ್, ಹೆಚ್ಚು ಹೆಚ್ಚು ಬೆಳೆ ಪಡೆಯಲಿಕ್ಕೋಸ್ಕರ ಈ ರಾಸಾಯನಿಕ ಗೊಬ್ಬರಗಳನ್ನು ಹಾಕೋದನ್ನು ಶುರು ಮಾಡಿ ಕೃಷಿ ಭೂಮಿನಲ್ಲಿ ಸಾವಯವ ಪದಾರ್ಥ ಕಡಿಮೆ ಆಗಿರೋದನ್ನು ಕಂಡಿದ್ದೇವೆ. ಈಗ ನಮ್ಮ ಜಮೀನಿನಲ್ಲಿ ಏನಾದ್ರು ಬೆಳಿಬೇಕು ಅಂತಂತಂದರೆ ಗೊಬ್ಬರ ಹಾಕದೇ ಇದ್ದರೆ ಏನೂ ಬರೋದಿಲ್ಲ. ಮುಂಚೆಲ್ಲ ನಮ್ಮ ಮನೆಯಲ್ಲಿ ಏನು ಕೊಟ್ಟಿಗೆ ಗೊಬ್ಬರ ಬರ್ತಿತ್ತು ಅದನ್ನು ಅಷ್ಟೇ ಹಾಕಿ ನಾವು ಬೆಳೆ ತೆಗಿತಾ ಇದ್ದುದನ್ನು ನಾನು ಗಮನಿಸಿದ್ದೀನಿ. ಈಗ ಬೆಳಿಬೇಕು ಅಂತಂದರೆ ಈ ರಾಸಾಯನಿಕ ಗೊಬ್ಬರ ಹಾಕಲೇಬೇಕು ಅಂತಂದರೆ ಮಣ್ಣಿನ ಒಂದು ಆ ಪರಿಸ್ಥಿತಿ ಆ ಮಟ್ಟಕ್ಕೆ ಹೋಗಿದೆ. ಈ ಪರಿಸ್ಥಿತಿ ಕೊಡಗಿನಲ್ಲಿ ಅಷ್ಟಾಗಿ ಕಾಣೋದಿಲ್ಲ. ಕೊಡಗಿನಲ್ಲಿರುವಂಥ ಸಾವಯವ ಪದಾರ್ಥ ಏನಿದೆ ಅದನ್ನು ನಾವು ಕಾಪಾಡಿಕೊಂಡ್ರೆ ಅದೇ ಬಹಳ ಒಂದು ದೊಡ್ಡ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಮಣ್ಣಿನ ಗುಣ ಅಲ್ಲೇನಿದೆ ನಮ್ಮ ಬಯಲುಸೀಮೆಯಲ್ಲಿ ಅದು ಬರದೇ ಇರಲಿ ಅನ್ನೋದೇ ನನ್ನ ಅಭಿಲಾಷೆ. ಸೊ ಈ ನಿಟ್ಟಿನಲ್ಲಿ ನಾವು ಎಲ್ಲರೂ

ಕೋರ್ಟ್ನ ಉದ್ಘಾಟನಾ ಜಂಬಾರ ಡಿಸೆಂಬರ್ 10ರ ಬದಲು ಡಿಸೆಂಬರ್ 9ರ ನಾಳೆ ಮಧ್ಯಾಹ್ನ 3 ಗಂಟೆಗೆ ನಡೆದಿದೆ. ಶಾಸಕರಾದ ಕೆಜಿ ಬೋಪಯ್ಯ, ಎಂಪಿ ಸುಜಾ ಕುಶಾಲಪ್ಪ ಹಿಂಗೆ ಬೇರೆ ಬೇರೆ ಭಾಗವಹಿಸುತ್ತ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಸಹಾಯಕ ನಿರ್ದೇಶಕರು ತಿಳಿಸಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಸಮಾಜ ಕಲ್ಯಾಣ ಇಲಾಖೆ ಸಹಕಾರದಲ್ಲಿ ಪರಿಶಿಷ್ಟ ಜಾತಿ ಉಪಯೋಜನೆಯಡಿ ಜನಪರ ಉತ್ಸವ ಡಿಸೆಂಬರ್ 10ರಂದು ಬೆಳಗ್ಗೆ 10:00 ಕುಶಾಲನಗರ ಬಸವನಹಳ್ಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕಾಲೇಜಲ್ಲಿ ನಡೆದಿದೆ. ಇದೇ ಡಿಸೆಂಬರ್ 10 ಮತ್ತು 11ರಂದು ಕೊಡಗು ಕಾಫಿ ಮೇಳ ಮಡಿಕೇರಿನ ರಾಜಸೀಟ್ಲಿ ನಡೆದಿದ್ದ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವು ತಿಳಿಸಿದರು. ವಾರದ ಕಡೆಯಲ್ಲಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಸೀಟ್ಗೆ ಬಂದವೆ. ಕಾಫಿಗೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಮಾರುಕಟ್ಟೆ ಕಲ್ಪಿಸುವುದು, ಹಾಗೆ ಪ್ರವಾಸಿಗರನ್ನ ಸೆಳೆಯುವ ನಿಟ್ಟಲ್ಲಿ ಕೊಡಗು ಕಾಫಿ ಮೇಳನ ಆಯೋಜಿಸಲು ಕೊಡಗು ಜಿಲ್ಲೆಯಿಂದ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯಡಿ ಕಾಫಿ ಬೆಳೆ ಆಯ್ಕೆ ಆಗಿದ್ದು ಕಾಫಿ ಬೆಳೆಗೆ ಮತ್ತಷ್ಟು ಮಾರುಕಟ್ಟೆ ಒದಗಿಸಕು ಕಾಫಿ ಬೆಳೆಗೆ ಸಂಬಂಧಿಸಿದಂಗೆ ಇದುವರೆಗೆ 12 ಕೋಟಿ ರೂಪಾಯಿ ಪರಿಹಾರ ಕೊಟ್ಟಳು. 479 ರೈತರಿಗೆ ಕಾಫಿ ಬೆಳೆ ಪರಿಹಾರ ಹಂಚಿಕೊಳ್ಳತ ಹೇಳ್ದು. ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ವತಿಯಿಂದ ಜಿಲ್ಲೆನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆನ ಮತ್ತೆ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ ಚರ್ಚಾ ಸ್ಪರ್ಧೆ ಡಿಸೆಂಬರ್ 16ರಂದು ಬೆಳಗ್ಗೆ 10:00 ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಸಭಾಬಾಡಲಿ ನಡೆದಿದೆ. ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸಹಕಾರ ಸಂಸ್ಥೆಗಳಲ್ಲಿ ಸಂಪೂರ್ಣ ಡಿಜಿಟಲೀಕರಣದ ಮೂಲಕ ವ್ಯವಹಾರ ತೇಳುವ ವಿಷಯದ ಬಗ್ಗೆ ಪ್ರಬಂಧ ಸ್ಪರ್ಧೆ ಡಿಸೆಂಬರ್ 16ರಂದು ಬೆಳಗ್ಗೆ 10:00 ನಡೆದಿತ್ತು. ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ತಿಳಿಸಿದರು. ಪ್ರಸಕ್ತ ಸಾಲಿನ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಂದ ವೃತ್ತಿಪರ ತಾಂತ್ರಿಕ ಉನ್ನತ ವ್ಯಾಸಂಗ ಕೋರ್ಸ್ಗಳ ವ್ಯಾಸಂಗಕ್ಕಾಗಿ ಶೈಕ್ಷಣಿಕ ಸಾಲ ಮಂಜೂರಾತಿಗೆ ಆನ್ಲೈನ್ಲ್ಲಿ ಅರ್ಜಿ ಕೊಡಿಕೆ ಡಿಸೆಂಬರ್ 20ರವರೆಗೆ ಸಮಯನ ವಿಸ್ತರಿಸಲು. ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆ 2021-22 ಸಾಲಿ ಧ್ವಜ ನಿಧಿ ಸಂಗ್ರಹಲಿ ಕೊಡಗು ಜಿಲ್ಲೆ ರಾಜ್ಯಕ್ಕೆ 3ನೇ ಸ್ಥಾನ ಪಡ್ಕೊಂಡಿತು. ಜಿಲ್ಲೆಯಿಂದ 7.32 ಲಕ್ಷ ರೂಪಾಯಿ ಸಂಗ್ರಹ ಆದ ಹಿನ್ನೆಲೆಯಲ್ಲಿ ರಾಜ್ಯಪಾಲರಾದ ತಾವರ್ ರಾಜಚಂದ್ ಗೆಹ್ಲೋತ್, ಗೃಹ ಸಚಿವ ಆರಗ ಜ್ಞಾನೇಂದ್ರ ಕೊಡಗು ಜಿಲ್ಲಾಡಳಿತಕ್ಕೆ ಅಭಿನಂದನೆ ಸಲ್ಲಿಸಲು ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರ ಪರವಾಗಿ ಸೈನಿಕ ಕಲ್ಯಾಣ ಇಲಾಖೆನ ಜಂಟಿ ನಿರ್ದೇಶಕ ಮೇಜರ್ ಡಾ ಜಿಆರ್ ಬಾಲಸುಬ್ರಹ್ಮಣ್ಯಂ ಅವು ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆಯಂತೂ ಪಾರಿತೋಷಕ ಪದಕನ ರಾಜಭವನದಲ್ಲಿ ರಾಜ್ಯಪಾಲರು ಗೃಹ ಸಚಿವರಿಂದ ತಕ್ಕೊಂಡು. ವಿಜ್ಞಾನ ಕ್ಷೇತ್ರಕ್ಕೆ ಭಾರತೀಯ ವಿಜ್ಞಾನಿಗಳ ಕೊಡುಗೆ ಹೆಚ್ಚಿನದು. ವಿದ್ಯಾರ್ಥಿಗಳ ಸಂಶೋಧನೆ ಬಗ್ಗೆ ಹೆಚ್ಚಿನ ಜ್ಞಾನ ಬೆಳೆಸಿಕೊಂಡು ವಿಜ್ಞಾನ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಕುತ್ತ ಕೂಡಿಗೆ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆನ ಉಪಪ್ರಾಂಶುಪಾಲ ಕೆಎಸ್ ಶಿವಕುಮಾರ್ ಕರೆ ಕೊಟ್ಟು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ರಾಜ್ಯ ಶಿಕ್ಷಣ ಸಂಸ್ಥೆ ಮತ್ತು ತರಬೇತಿ ಸಂಸ್ಥೆ ವತಿಯಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ವಿಜ್ಞಾನ ಸಂಘದ ಆಶ್ರಯದಲ್ಲಿ ನಡೆದ ಪ್ರೌಢಶಾಲಾ ವಿದ್ಯಾರ್ಥಿ ಹಂಗೆ ಶಿಕ್ಷಕರಿಗೆ ಏರ್ಪಾಡಾಗಿದ್ದ ಜಿಲ್ಲಾ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನ ಸ್ಪರ್ಧಾ ಜಂಬಾರನ ಉದ್ಘಾಟಿಸಿ ಅವು ಮಾತಾಡಿದವು. ಬಾಳಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಡಿಸೆಂಬರ್ 12ರಂದು ಬೆಳಗ್ಗೆ 9 ಗಂಟೆಗೆ ಆರೋಗ್ಯ ತಪಾಸಣಾ ಉಚಿತ ಶಿಬಿರನ ಆಯೋಜಿಸಲು ಜಿಲ್ಲಾಡಳಿತ, ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇವರ ಕೂಡುಕೂಟಲಿ ಶಿಬಿರ ನಡೆದಿದೆ. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆನ ತಜ್ಞ ವೈದ್ಯರು ಆರೋಗ್ಯ ತಪಾಸಣೆ ಮಾಡುವೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸಮಾಜ ಕಲ್ಯಾಣ ಇಲಾಖೆ ಸಹಕಾರದಲ್ಲಿ ಪರಿಶಿಷ್ಟ ಜಾತಿ ಉಪಯೋಜನೆಯಡಿ ಜನಪರ ಉತ್ಸವ ಡಿಸೆಂಬರ್ 10ರಂದು ಬೆಳಗ್ಗೆ 10:00 ಕುಶಾಲನಗರ ಬಸವನಹಳ್ಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಆಯೋಜಿಸಲಾಗುತ್ತಿದೆ. ಮಡಿಕೇರಿ ರೋಟರಿ ಮಿಸ್ಟ್ ಹಿಲ್ಸ್ ವತಿಯಿಂದ ಆಯೋಜಿಸಿದ ಜಿಲ್ಲಾ ಮಟ್ಟದ ರೋಟರಿ ಕ್ರೀಡಾಕೂಟದಲ್ಲಿ ಕುಲ್ಲೆಟ್ಟಿರ ಅಜಿತ್ ನಾಣಯ್ಯ ಹೆಚ್ಚಿನ ಚಿನ್ನದ ಪದಕ ಮೂಲಕ ಚಾಂಪಿಯನ್ ಆಗಳು. 100 ಮೀಟರ್, 200 ಮೀಟರ್, 400 ಮೀಟರ್ ಓಟಲಿ 1ನೇ ಸ್ಥಾನ, ಹಂಗೆ ನಡಿಗೆ ಬಾರದ ಗುಂಡು ಎಸೆತ ಡಿಸ್ಕಸ್ ಥ್ರೋಲಿ 1ನೇ ಸ್ಥಾನ ಪಡ್ಕೊಂಡಳು. ಕ್ರೀಡಾಕೂಟದಲ್ಲಿ ಕೊಡಗು, ಚಾಮರಾಜನಗರ, ದಕ್ಷಿಣ ಕನ್ನಡ ಹಂಗೆ ಮೈಸೂರು ಜಿಲ್ಲೆನ 89 ರೋಟರಿ ಕ್ಲಬ್ ಸದಸ್ಯರು ಕುಟುಂಬಸ್ಥರು ಪಾಲ್ಗೊಂಡಿದ್ದರು. ಶ್ರೀ ಓಂಕಾರೇಶ್ವರ ದೇವಾಲಯ ಸಮಿತಿ ಆಡಳಿತಾಧಿಕಾರಿಯಾಗಿ ಮಡಿಕೇರಿ ತಹಶೀಲ್ದಾರ್ ಕಚೇರಿನ ಶಿರಸ್ಯದಾರ್ ಪಿಎಸ್ ದೇವರಾಜ್ ಈಗಾಗಿ ಅಧಿಕಾರ ತಕ್ಕೊಂಡು ಭಾಗಮಂಡಲ ತಲಕಾವೇರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಕಾರ್ಯನಿರ್ವಹಣಾಧಿಕಾರಿ ಕೃಷ್ಣಪ್ಪ ಅಧಿಕಾರ ಹಸ್ತಾಂತರಿಸಿತು. ಇವು ಶಿರಸ್ಯದಾರ್ ಹಂಗೆ ದೇವಾಲಯ ಆಡಳಿತಾಧಿಕಾರಿ ಎರಡೂ ಹುದ್ದೆನ ನಿರ್ವಹಿಸುವಂತೆ ಗೊತ್ತಾವಟು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕೊಡಗು ದಕ್ಷಿಣ ಕನ್ನಡ ಗೌಡ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಬೆಂಗಳೂರು, ಕುಶಾಲನಗರ, ಮಡಿಕೇರಿ. ಈಗ ಜಾಹೀರಾತುಗಳು. ಜೆಎನ್ಜೆ ಕಾಫಿ ವರ್ಕ್ಸ್ ಕುಕ್ಲೂರು ನಂಗ ಕಾಫಿ ಮಳು ಅಡಿಕೆ ಪಿಂಜ ನೆಲನ ನಲ್ಲ ಕ್ರಯ ತೋರ್ತವ. ಜೆಎನ್ಜೆ ಕಾಫಿ ವರ್ಕ್ಸ್ ಕುಕ್ಲೂರು ಕೊಳುವಂಡ ಕಾರ್ಯಪ್ಪ 9448721469. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 22551. ನೀವು ಬಯಸುವ ಸುಂದರ ಡಿಸೈನ್ಸ್ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಎಲ್ಲಾ ಫರ್ನಿಚರ್ಗಳನ್ನು ರೆಡಿ ಮಾಡಿ ಕೊಡಲಾಗುವುದು. ಟೀಕ್ವುಡ್ ಫರ್ನಿಚರ್, ಮಡಿಕೇರಿ ರೋಡ್, ಕಾರೆಕ್ಕಾಡ್, ನಾಪೋಕ್ಲು. ಸ್ವಿಸ್ ಗೋಲ್ಡ್ ನಲ್ಲಿ ಮದುವೆ ಚಿನ್ನಾಭರಣ ಮೇಕಿಂಗ್ ಚಾರ್ಜ್ ಇದೀಗ 2.9% ನಿಂದ ಪ್ರಾರಂಭ. ಹಲವು ಆಫರ್ ಗಳಿಗಾಗಿ ಬನ್ನಿ ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ. ಕುಶಾಲನಗರದ ಟಾಪ್ ಕೋಜಮ್ಜಮ್ ಜ್ಯುವೆಲರಿಯ ನವೀಕರಣಗೊಂಡ ಮಳಿಗೆಯ ಉದ್ಘಾಟನೆ ಹಾಗೂ 10th ವಾರ್ಷಿಕೋತ್ಸವದ ಪ್ರಯುಕ್ತ ಪ್ರತಿ ಖರೀದಿಗೂ ಖಚಿತ ಉಡುಗೊರೆ. ಅಲ್ಲದೆ ಪ್ರತಿದಿನ ಲಕ್ಕಿ ಡಿಪ್ ಮೂಲಕ ಒಬ್ಬರನ್ನು ಆಯ್ಕೆ ಮಾಡಿ ಬಂಪರ್ ಬಹುಮಾನ ನೀಡಲಾಗುವುದು. ಟಾಪ್ ಕೋಜಮ್ಜಮ್, ಬಿಎಂ ರೋಡ್, ಕುಶಾಲನಗರ, ಪಿರಿಯಾಪಟ್ಟಣ. ಲಿಯೋರಾ ಗೋಲ್ಡನ್ ಡೈಮಂಡ್ಸ್ ನ ವಜ್ರ ಡೈಮಂಡ್ ಫೆಸ್ಟ್ ಪ್ರಯುಕ್ತ 1,00,000 ಮೇಲ್ಪಟ್ಟ ಡೈಮಂಡ್ ಆಭರಣಗಳ ಖರೀದಿಯ ಮೇಲೆ ಬೋಟ್ ಬ್ಲೂಟೂತ್ ಸ್ಪೀಕರ್ ಫ್ರೀ. ಈ ಆಫರ್ December 1-10 ಮಾತ್ರ. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್. ಲೋಪಾಮುದ್ರಾ ಮೆಡಿಕಲ್ ಸೆಂಟರ್, ಅತ್ತೂರು, ಗೋಣಿಕೊಪ್ಪ. ಇಲ್ಲಿ ಇದೇ 10th ಶನಿವಾರ ಖ್ಯಾತ ಹೃದ್ರೋಗ ತಜ್ಞರಾದ ಡಾಕ್ಟರ್ ರಾಜೇಂದ್ರ ಎನ್ಎಸ್ ಸಂದರ್ಶನಕ್ಕೆ ಲಭ್ಯರಿದ್ದಾರೆ. ಪೇಸ್ ಮೇಕರ್ ಇರುವ ರೋಗಿಗಳಿಗೂ ಚೆಕಪ್ ಸೌಲಭ್ಯವಿದ್ದು 24 ಗಂಟೆಗಳ ವೋಲ್ಟರ್ ಪರೀಕ್ಷಾ ಸೇವೆ ಕೂಡ ಇದೆ. ಅಪಾಯಿಂಟ್ಮೆಂಟ್ಗಾಗಿ ಮೊಬೈಲ್ ನಂಬರ್ 8951582970 ಅಥವಾ 8951582980. ಮಡಿಕೇರಿಯಲ್ಲಿ ಮತ್ತೆ ಬಾಯಲ್ಲಿ ದೂರಿರುವ ದೋಸಾ ಫೆಸ್ಟ್. ಹೌದು, ಮಡಿಕೇರಿಯ ಹೋಟೆಲ್ ದ ಫೋರ್ಟ್ ಮರ್ಕರದಲ್ಲಿ December 15 ಸಂಜೆ 4-7 ಸುಮಾರು 100 ಬಗೆಯ ವೆಜ್ ಅಂಡ್ ನಾನ್ ವೆಜ್ ದೋಸೆಗಳನ್ನು ಸವಿಯುವ ಅವಕಾಶ. ನಿಮ್ಮ ಆಯ್ಕೆಯ ದೋಸೆಯನ್ನು ಸವಿಯಲು ಹಿಂದೆ ಟೇಬಲ್ ಕಾಯ್ದಿರಿಸಿ. ಹೋಟೆಲ್ ದ ಫೋರ್ಟ್ ಮರ್ಕರ, ಕೊಡವ ಸಮಾಜ ಕಾಂಪ್ಲೆಕ್ಸ್, ಮಡಿಕೇರಿ. 0827222886 ಜನತಾ ಬಜಾರ್ ಮಡಿಕೇರಿ. ನಮ್ಮಲ್ಲಿ ಗುಣಮಟ್ಟದ ದಿನಸಿ ಸಾಮಗ್ರಿಗಳು, ಮಸಾಲಾ ಐಟಮ್ಸ್, ಸಂಬಾರ ಪದಾರ್ಥಗಳು, ಕೊಡಗಿನ ಶುದ್ಧ ಜೇನು, ತಂಬುಟ್ಟು ಹುಡಿ, ಸ್ಪೆಷಲ್ ಕಾಫಿ ಪೌಡರ್, ಅಮೂಲ್ ಐಸ್ ಕ್ರೀಮ್ ಹಾಗೂ ಎಲ್ಲಾ ವಿಧದ ಅಮೂಲ್ ಉತ್ಪನ್ನಗಳು ಎಲ್ಲವೂ ಲಭ್ಯ. ಮದುವೆ ಇನ್ನಿತರ ಸಮಾರಂಭಗಳಿಗೆ ಸಾಮಗ್ರಿಗಳು ರಿಯಾಯಿತಿ ದರದಲ್ಲೂ ದೊರೆಯುತ್ತದೆ. ಅಲ್ಲದೆ ಆಫೀಸ್ ಸ್ಟೇಷನರಿ, ಬ್ಲಾಂಕೆಟ್, ಸ್ವೆಟರ್ಗಳು, ಚಳಿಗಾಲದ ವಿಶೇಷ ಡಿಸ್ಕೌಂಟ್ ನೊಂದಿಗೆ ಲೇಡೀಸ್ ಅಂಡ್ ಜೆಂಟ್ಸ್ ಇನ್ನರ್ ವೇರ್, ಕುಕ್ಕೆ, ಡಸ್ಟ್ಬಿನ್, ಟಾರ್ಪೊಲಿನ್ಸ್, ಸ್ಪೋರ್ಟ್ಸ್ ಐಟಮ್ಸ್, ಕುರ್ಲಾನ್ ಮ್ಯಾಟ್ರೆಸ್, ಪ್ಯೂರ್ ಕಾಟನ್, ರೇಮಂಡ್ಸ್, ಬಾಂಬೆಡಿಂಗ್, ಬೆಡ್ ಶೀಟ್ಸ್, ಟ್ರಾವೆಲ್ ಬ್ಯಾಗ್ಸ್, ಆಲ್ಮೆರಾ, ಫುಟ್ ಮ್ಯಾಟ್, ಕಾರ್ ಮ್ಯಾಟ್, ಬ್ರೌಸ್ ಐಟಮ್ಸ್, ದೀಪಗಳು, ಕೊಡವ ಸಾಂಪ್ರದಾಯಿಕ ಕಚ್ಚಿಮುಟ್ಟು, ಸ್ಟೀಲ್ ಐಟಮ್ಸ್, ಡಿನ್ನರ್ ಸೆಟ್, ಗಿಫ್ಟ್ ಐಟಮ್ಸ್ ಎಲ್ಲವೂ ಆಕರ್ಷಕ ದರದಲ್ಲಿ ಲಭ್ಯ. ಬನ್ನಿ ಜನತಾ ಬಜಾರ್ ಮಡಿಕೇರಿ. ಕೆದಮಳ್ಳೂರು ಗ್ರಾಮ, ಮುಡಿಯಂಡ ದಿಲೀಪ್ ಕವಿತಾ ದಂಪತಿರ ಮೋವ ಪಂಚಂ ಪಳಂಗಪ್ಪಂಡ ದಂಡನೆ ಕಾಲತ್ರ ಪುಟನ ನಮ್ಮೆ ಇಂದು ಮುಡಿಯಂಡ ಪಂಚಂ ಪಳಂಗಪ್ಪಂಗ್ ಶುಭಾಶಯ ಬಂದಿತ್. ಪಪ್ಪ ದಿಲೀಪ್, ಅಮ್ಮ ಕವಿತಾ, ತಾತ ತಮ್ಮುನಿ, ಅವ್ವಯ ಯಶೋದ, ಇನ್ಯೋರ ಅವ್ವಯ ಕಳ್ಳಿಕಂಡ ಭೋಜಿ, ಪಿಂಜ ಮಾಮ ಕವನ್. ಪಂಚಂ ಪಳಂಗಪ್ಪ, ಹ್ಯಾಪಿ ಬರ್ಡೇ. ಮೈಸೂರು ಫರ್ಟಿಲಿಟಿ ಸೆಂಟರ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಫೋರ್ಡಬಲ್ IVF ಟ್ರೀಟ್ಮೆಂಟ್ ಜೊತೆಗೆ ನಿಮಗೆ ಸಿಗ್ತಾ ಇದೆ ಸಿಂಗಾಪುರ್ ನ ಟೆಕ್ನಾಲಜಿ ಮತ್ತು ಎಕ್ಸ್ಪರ್ಟೀಸ್ ಸೌಲಭ್ಯಗಳು. ಈಗ ನಮ್ಮ ಮೈಸೂರಿನಲ್ಲಿ ನಾರ್ಮಲ್ ಸ್ಪರ್ಮ್ ಸೆಲೆಕ್ಟ್ ಮಾಡಲು ಇಮ್ಸಿ ಟೆಕ್ನಾಲಜಿ ಹಾಗೂ ಪ್ರೆಗ್ನೆನ್ಸಿ ಅವಕಾಶವನ್ನು ಹೆಚ್ಚಿಸುವುದಕ್ಕೆ ಉನ್ನತ ಎಂಬ್ರಿಯೋವನ್ನು ಮಾನಿಟರ್ ಹಾಗೂ ಸೆಲೆಕ್ಟ್ ಮಾಡಲು ಟೈಮ್ ಲ್ಯಾಪ್ಸ್ ಟೆಕ್ನಾಲಜಿ ಸೇರಿದಂತೆ ಮತ್ತಷ್ಟು ಸೌಕರ್ಯಗಳು ಲಭ್ಯ. ಮಕ್ಕಳಾಗ್ತಿಲ್ಲ ಅನ್ನೋ ಚಿಂತೆ ಬಿಡಿ, ಮೈಸೂರು ಫರ್ಟಿಲಿಟಿ ಸೆಂಟರ್ ಗೆ ಭೇಟಿ ನೀಡಿ. ವಿಜಯನಗರ 4th ಔಟರ್ ರಿಂಗ್ ರೋಡ್, ಮೈಸೂರು. ಫಾರ್ ಮೋರ್ ಡೀಟೈಲ್ಸ್ ಕಾಲ್ 9019161. ಆಶಿಕಾ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9th ಯಾಕೆ ಗುರ್ತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9th ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರಿ. ಆಮೇಕೆ 2 ಮತ್ತೆ 3 ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9th ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ನಿಧನ ಸುದ್ದಿ. ದಲಜಿ ಗ್ರಾಮತ್ರ ಚಟ್ಟಿಯಾರಂಡ ಪೌತಿ ಬಾಬು ಕುಶಾಲಪ್ಪ ಇಂಡ ಪೊಣ್ಣು ಜಾಜಿ ಸೀತಾವಾಯಿಂಗ ಅರುವ ದಂಡನೆ ಬಾಯ್ತಲು ಇಂದು ಮರಣಪಟ್ಟಿತು. ತಾಮನೆ ತೆಕ್ಕ ಬೊಟ್ಟೋಳಂಡ ಚಟ್ಟಿಯಾರಂಡ ಜಾಜಿ ಸೀತಾವಾಯಿಂಡ ಆಖಿರಿ ಕಾರ್ಯ ದಾಳೆ ಪೌಲು 11:30 ದಲಜಿ ಸ್ವಂತ ಮನೆಯಲ್ಲಿ ನಡಪ. ಮಡಿಕೇರಿ ತಾಲೂಕು ಪದಕನ ಗ್ರಾಮದ ನಾಗಬಾಣೆ ನಿವಾಸಿ ಅರಮನೆ ಪಾಲೇರ ಬೈಲಪ್ಪ ಅವರು 75 ಇಂದು ನಿಧನರಾಗಿದ್ದಾರೆ. ಅರಮನೆ ಪಾಲೇರ ಬೈಲಪ್ಪ ಅವರ ಅಂತ್ಯಕ್ರಿಯೆ ನಾಳೆ 11:00 ಪದಕನ ಗ್ರಾಮದ ನಾಗಬಾಣೆ ಸ್ವಗೃಹದಲ್ಲಿ ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಸಮಾಚಾರ. ಸುದ್ದಿ ಸಮಾಚಾರ ಉದಯನುಳ್ಳ ಕಾಳಿಮಡ ಮಮತಾಜನ. ಜಿಲ್ಲಾಡಳಿತ ಪಿನ್ನ ಜಿಲ್ಲಾ ಕೌಶಲ್ಯ ಮಿಷನ್ರ ಆದ ನೆಲೆ ಜಿಲ್ಲಾ ಮಟ್ಟತ್ರ ಬೃಹತ್ ಉದ್ಯೋಗ ಮೇಳತ್ನ ಇದೇ ನಾಳಂಕೆ 13-16 ಪಿನ್ನ ಇರುವುದಂಗ ಜಿಲ್ಲೆಯಲ್ಲಿ ಏರ್ಪಾಡು ಮಾಡಿತ್ತು. 13 ಕುಶಾಲನಗರ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಡಿಸೆಂಬರ್ 16 ಮಡಿಕೇರಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಲು ಪಿಂಜ ಡಿಸೆಂಬರ್ 20 ಗೋಣಿಕೊಪ್ಪ ಕಾವೇರಿ ಫಸ್ಟ್ ಗ್ರೇಡ್ ಕಾಲೇಜಲು ನಿರ್ಕುಮಾಡಿನ ದಿನ ಪಲಾಕ 10 ಗಂಟೆಲಿಂದ ವೈಪತ್ತು 4 ಗಂಟೆಗತ್ತನೆ ಉದ್ಯೋಗ ಮೇಳ ನಡಪ. ಜಸ್ ಡಯಲ್ ಪ್ರೇರಣ ಮೋಟಾರ್ಸ್ ಹೋಂಡಾ ಸನ್ ಬ್ರೈಟ್ ಕೂಡ್ನನಕ್ಕೆ ನುಪ್ಪದಾಂಗು ಏರ ಕಂಪನಿ ಈ ಉದ್ಯೋಗ ಮೇಳತ್ತು ಕೂಡಿಯಾಡುವ ಇರಾದೆ ಉಳ್ಳ ಅಭ್ಯರ್ಥಿಯ ಮೂಲ ದಾಖಲಾತಿಯೊಡೆ ನೋಂದಣಿ ಮಾಡಿಯವಲು. ಏರ ಮಾಹಿತಿಗೂ ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಕಚೇರಿನ ಸಂಪರ್ಕ ಮಾಡಲು. ಜಿಲ್ಲಾಡಳಿತ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಇಲಾಖೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಾಳೆಲೆ ಕಿರುಗೂರು ಗ್ರಾಮ ಪಂಚಾಯಿತಿ ಕೂಡು ನನಗೆ ಬೊರೆ ಬೊರೆ ಸಂಘಸಂಸ್ಥರ ಕೂಡುಕೂಟತ್ತು ಇದೇ 12 ಪಲಾಕ 9 ಗಂಟೆಗೂ ಬಾಳೆಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ